7:35ಕ್ಕೆ. ಈಗ ಸಮಯ ಸರಿಯಾಗಿ 6:50:10 ಆಕಾಶವಾಣಿ ಮೈಸೂರು. ಕೃಷಿರಂಗ. ಗ್ಯಾಸ್ ಬುಕ್ ಮಾಡೋದು ಮರ್ತೇ ಹೋಯ್ತು. ತಿಂಗಳ ಕೊನೆ ಭಾನುವಾರ ಬೇರೆ, ಏನ್ ಮಾಡೋದ್ರಿ? ಮನೇಲಿ ಗ್ಯಾಸ್ ಇಲ್ಲ. ಅಯ್ಯೋ, ನಿಮ್ಗೆ ಗೊತ್ತಿಲ್ವಾ, ಲಿಟಲ್ ಗ್ಯಾಸ್ ನಲ್ಲಿ 2 ಕೆಜಿ ಸಿಲಿಂಡರ್ ವಾರದ 7 ದಿನ ಸಿಗುತ್ತೆ. ಭಾನುವಾರನೂ ಸಿಗುತ್ತಾ? ಸಿಗುತ್ತೆ. ರಜಾ ದಿನ ಸಿಗುತ್ತೆ. ಹಬ್ಬದ ದಿನ ಸಿಗುತ್ತೆ. ನಾನಂತೂ ಬುಕ್ ಮಾಡೋದನ್ನೇ ನಿಲ್ಸಿದೀನಿ. ಬುಕಿಂಗ್ ಮಾಡಲ್ಲ, ಡೆಲಿವರಿ ಹುಡುಗನ್ಗೂ ವೇಟ್ ಮಾಡಲ್ಲ. ಅಯ್ಯೋ, ತಿಂಗಳ ಕೊನೆ ಸಂಬಳನೂ ಆಗಿಲ್ವಲ್ರಿ? 2 ಕೆಜಿ ಸಿಲಿಂಡರ್ ಇದೆಯಲ್ಲ. 2 ಕೆಜಿನ? ಹೌದು, 2 ಕೆಜಿ ಸಿಲಿಂಡರ್ ತರಕಾರಿ ತಂದು ಹಾಕಿ ತರಬಹುದು. ಹೌದಾ? ಸದ್ಯ 2 ಕೆಜಿ ಸಿಲಿಂಡರ್ ಸಿಗ್ತಲ್ಲ. ಈಗ ಲಿಟಲ್ ಗ್ಯಾಸ್ ನಲ್ಲಿ ಡ್ರಾಪ್ ಇನ್ ಪಿಕ್ಅಪ್, ಹೊಸ ಗಾಲಿ, ಹೊಸ ಬೆಲಕು. ಲಿಟಲ್ ಗ್ಯಾಸ್, ಗವರ್ಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾದ್, ಮೈಸೂರು. ರೈತ ಬಾಂಧವರೇ ನಮಸ್ಕಾರ. ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ಮೇವು ಮೆಲುಕು ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳುವಿರಿ. ಇದರಲ್ಲಿ ರಾಷ್ಟ್ರೀಯ ಹೈನುಗಾರಿಕೆ ಮಿಷನ್ ಈ ಕುರಿತು ಮಂಡ್ಯದ ಪಶುಪಾಲನೆ ಹಾಗೂ ಪಶುವೈದ್ಯಾಧಿಕಾರಿ BS ತ್ರಿನೇಶ್ ಅವರೊಂದಿಗಿನ ಸಂದರ್ಶನವಿದೆ. ಸಂದರ್ಶಕರು NN ಕೇಶವಮೂರ್ತಿ. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ, BC ಫಾರಂ, ಮಂಡ್ಯ. ಕೇಳಿ ಮೇವು ಮೆಲುಕು. ಮೈಮೊಟ್ಟಿ ಕಣ್ತೆರೆದು ಆನಂದಿಸು, ಕೊಟ್ಟ ದೇವರಿಗೆ ನೀ ವಂದಿಸು. ರೈತ ಬಾಂಧವರೇ, ಇಂದಿನ ಮೇವು ಮೆಲುಕು ಬಾನುಲಿ ಸರಣಿಯಲ್ಲಿ ರಾಷ್ಟ್ರೀಯ ಹೈನುಗಾರಿಕಾ ಮಿಷನ್ ಕುರಿತು ಮಂಡ್ಯದ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಸೇವಾ ಇಲಾಖೆಯ ಮುಖ್ಯ ಪಶುವೈದ್ಯಾಧಿಕಾರಿ ಡಾಕ್ಟರ್ BS ತ್ರಿನೇಶ್ ಅವರೊಂದಿಗೆ ಸಂದರ್ಶನವಿದೆ. ಡಾಕ್ಟರ್ ತ್ರಿನೇಶ್ ಅವರೇ ನಮಸ್ಕಾರ. ನಮಸ್ಕಾರ. ತಾವು ಈ ದಿವಸ ರಾಷ್ಟ್ರೀಯ ಹೈನುಗಾರಿಕೆ ಮಿಷನ್ ಈ ಯೋಜನೆಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಬೇಕು. ಖಂಡಿತವಾಗಿ. ಇದರ ಜೊತೆಗೇನೆ ನಿಮ್ಮ ಪಶುಪಾಲನಾ ಇಲಾಖೆಯ ಇತರೆ ಅಭಿವೃದ್ಧಿ ಯೋಜನೆಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ನೀಡಬೇಕು. ಖಂಡಿತವಾಗಿ ತಿಳಿಸ್ಕೊಡ್ತೇನೆ. ಈಗ ನೋಡಿ, ನಮ್ಮಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆ ಅಂತ ಒಂದಿದೆ. ಅದರಲ್ಲಿ ಸಾಮಾನ್ಯವಾಗಿ ನಾವು ಆಂಗ್ಲ ಭಾಷೆಯಲ್ಲಿ NLM ಅಂತ ಹೇಳಿ, ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತಂತೇಳಿ. ಈ ಕಾರ್ಯಕ್ರಮದಡಿನಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆ ಆಗಿರೋದ್ರಿಂದ ಇದರಲ್ಲಿ ಹಲವಾರು ಕಾರ್ಯಕ್ರಮಗಳಿದೆ. ಅದರಲ್ಲಿ ಗ್ರಾಮೀಣ ಕೋಳಿ ಸಾಕಾಣಿಕೆಗೆ ಮತ್ತು ಉತ್ತೇಜನ ನೀಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಹಂದಿ ಘಟಕಗಳನ್ನು ಸಾಕಾಣಿಕೆ ಮಾಡತಕ್ಕಂಥದ್ದಾಗಿರ್ಬೋದು, ಕುರಿ ಮತ್ತು ಕೋಳಿ ಸಾಕಾಣಿಕೆ ಘಟಕಗಳನ್ನು ಮಾಡತಕ್ಕಂಥದ್ದಾಗಿರ್ಬೋದು, ಆಮೇಲೆ ಆಹಾರ ಉತ್ಪಾದನಾ ಘಟಕಗಳಾದಂಥ ಇದು ರಸಮೇವ ತಯಾರಿಕೆ ಮಾಡೋದಕ್ಕೂ ಸಹ ಕೆಲವೊಂದು ಕಾರ್ಯಕ್ರಮಗಳಿದ್ದಾವೆ. ಈ ಕಾರ್ಯಕ್ರಮ ಕೇಂದ್ರ ಪುರಸ್ಕೃತ ಯೋಜನೆಯಲ್ಲಿ ಯಾರ್ಯಾರು ಮಾಡ್ಬೋದು ಅಂತಂತಂದರೆ, ಇದರಲ್ಲಿ ಒಂದು ಆಸಕ್ತ ವ್ಯಕ್ತಿಗಳು ಮಾಡ್ಬೋದು, ಅಂದರೆ ಆಮೇಲೆ ರೈತ ಉತ್ಪಾದಕ ಸಂಸ್ಥೆಗಳು ಮಾಡ್ಬೋದು, ಸ್ವಸಹಾಯ ಸಂಘಗಳನ್ನು ಅವ್ರು ಮಾಡ್ಬೋದು, ಆಮೇಲೆ ಜಂಟಿ ಹೊಣೆಗಾರಿಕೆ ಗುಂಪುಗಳು ಮತ್ತು Section 8 ಕಂಪ್ನಿಗಳಂತ ಬರುತ್ತೆ, ಅವರೆಲ್ಲರೂ ಈ ಕಾರ್ಯಕ್ರಮದಡಿಯಲ್ಲಿ ಭಾಗವಹಿಸ್ಬೋದು. ಈ ಕಾರ್ಯಕ್ರಮ ಹೇಗಿದೆ ಅಂತಂತಂದರೆ, ಇದರಲ್ಲಿ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ, 50% ಸಹಾಯಧನ ನೀಡ್ತಾ ಇದೆ ಇದಕ್ಕೆ. ಸೊ ಇದರಲ್ಲಿ ಈ ಕಾರ್ಯಕ್ರಮದಡಿಯಲ್ಲಿ ನಮಗೆ ಯೋಜನೆ ನಮಗೆ 2021-22 ಸಾಲಿನಲ್ಲಿ ಸ್ಟಾರ್ಟ್ ಆಗಿದ್ದು 2025-26 ಸಾಲಿನವರೆಗೆ ಚಾಲ್ತಿಯಲ್ಲಿರುತ್ತಿದ್ದು. ಈ ಕಾರ್ಯಕ್ರಮದಲ್ಲಿ 50% ನಾನು ಆಗಲೇ ಹೇಳಿದಾಗೇನೆ ಎಷ್ಟಿದೆ ಅಂತಂದರೆ, 25 ಲಕ್ಷದಿಂದ ಹಿಡಿದು 50 ಲಕ್ಷದವರೆಗೆ ಸಹಾಯಧನ ಅಂದರೆ ಸಬ್ಸಿಡಿ ಕೊಡ್ತಾರೆ ಇದರಲ್ಲಿ. ಸೊ ಇದು ಯೋಜನಾ ವೆಚ್ಚ ಏನು ಬರುತ್ತಲ್ಲ ಅದರದ್ದು 100% ಅಂತಂದರೆ ಕನಿಷ್ಠ 10% ಸಹಾಯಧನ, ಎಲ್ಲ 10% ವಂತಿಕೆ ಅವ್ರು ಹಾಕ್ಬೇಕು. ಯಾರು ರೈತರ ಫಲಾನುಭವಿ ವಂತಿಕೆ ಅಂತ ಏನು ಹೇಳ್ತೀವಿ ಅದನ್ನು, ಮತ್ತು ಬ್ಯಾಂಕಿನಿಂದ ಸಾಲ 90% ತೊಗೋಬೇಕು. ಅದರಲ್ಲಿ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಹೆಂಗೆ ಅಂತಂದರೆ, ಅಕಸ್ಮಾತ್ ನಾವು ರೈತರು 30% ಆಗ್ತೀವಿ ಅಥವಾ 40% ಆಗ್ತೀವಿ ಅಂತಂದರೂ ಹಾಕೋಬೋದು. ಅದೇ ರೀತಿ ಬ್ಯಾಂಕ್ ಸಾಲ 70% 80% ಈ ಥರ ಹಾಕಬಹುದು. ಸೊ ಯೋಜನಾ ವೆಚ್ಚ ಏನಿರುತ್ತೆ ಆ ವೆಚ್ಚಕ್ಕೆ ನಾವು 100%ಗೆ ಈ ಥರ ಮಾಡ್ಕೋಬೋದು, 10% 20% ರೈತರು ವಂತಿಕೆ ಹಾಕೊಂಡು ಮಾಡ್ಕೋಬೋದು. ಬಟ್ ಇದರಲ್ಲಿ ಬ್ಯಾಂಕ್ನವರು ಸಾಲ ಸೌಲಭ್ಯಗಳನ್ನು ಪಡ್ಕೋಬೇಕಾಗುತ್ತೆ. ಇದರಲ್ಲಿ ಈ ಯೋಜನೆಯಲ್ಲಿ ಹೇಗಿದೆ ಅಂತಂತಂದ್ರೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕು. ಈ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಪೋರ್ಟಲ್ ಅಂತ ಒಂದಿದೆ, ಅದರಲ್ಲಿ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತೇಳಿ NLM.udyamimitra.in ಅಂತ ಇದೆ, ಅದರಲ್ಲಿ ನಾವು ಈ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಅದರಲ್ಲಿ ಕೆಲವೊಂದು ಇದಿರುತ್ತೆ, ಏನೋ ದಾಖಲಾತಿಗಳನ್ನ ನಾವು ಅಪ್ಲೋಡ್ ಮಾಡಬೇಕಾಗತ್ತೆ. ಈ ಯೋಜನೆಯಲ್ಲಿ ಪ್ರಮುಖವಾಗಿ ಏನೇನಿದೆ ಚಟುವಟಿಕೆಗಳು ಅಂತ ಹೇಳ್ತಾ ಹೋಗ್ತೀನಿ. ಇದರಲ್ಲಿ ಗ್ರಾಮೀಣ ಕೋಳಿ ಉದ್ಯಮೆ ಅಭಿವೃದ್ಧಿಗೆ ಅಂದರೆ ನಾವು ದೇಶಿ ಕೋಳಿಗಳು ಅಂದರೆ ನಾಟಿ ಕೋಳಿಗಳಾಗಿರ್ಬೋದು, ಗಿರಿರಾಜ ಆಗಿರ್ಬೋದು, ಗಿರಿರಾಣಿ ಆಗಿರ್ಬೋದು, ಈ ಥರ ಕೋಳಿಗಳನ್ನ ಸಾಕಾಣಿಕೆ ಮಾಡ್ತಕ್ಕಂಥದ್ರೆ ಮಾತೃ ಕೋಳಿಗಳನ್ನ ಸಾಕಾಣಿಕೆ ಮಾಡಬೇಕು. ಈ ಮಾತೃ ಕೋಳಿಗಳನ್ನ ಸಾಕಾಣಿಕೆ ಮಾಡೋ ಘಟಕದಲ್ಲಿ ಹ್ಯಾಚರಿ ಯೂನಿಟ್ ಇರಲೇಬೇಕು, ಮತ್ತು ಮರಿಗಳನ್ನು ಸಾಕಾಣಿಕೆ ಮಾಡಿ ಮರಿಗಳನ್ನ ಒಂದು 3-4 ವಾರ ಮಾಡಿ ನಂತರ ಅದನ್ನು ಮಾರಾಟ ಮಾಡಬೇಕಾಗ್ತಕ್ಕಂಥದ್ದು. ಈ ಕೋಳಿ ಸಾಕಾಣಿಕೆ ಘಟಕದಲ್ಲಿ ವೆಚ್ಚ ಏನಂದರೆ ಅಂದಾಜು ವೆಚ್ಚ ಇದರಲ್ಲಿ 50 ಲಕ್ಷದವರೆಗೆ ಅಂದಾಜು ವೆಚ್ಚ ಇದೆ. ಇದಕ್ಕೆ ಸಹಾಯಧನ ಇದರಲ್ಲಿ ಗರಿಷ್ಠ 25 ಲಕ್ಷದವರೆಗೆ ಪಡ್ಕೋಬೋದು. ಅದೇ ರೀತಿ ಇದಕ್ಕೆ ಶೆಡ್ ನಿರ್ಮಾಣ ಮಾಡೋದಕ್ಕೆ ಕನಿಷ್ಠ ಒಂದು 20 ಕ್ವಿಂಟಲ್ಷ್ಟು ಜಾಗ ಬೇಕಾಗುತ್ತೆ, ಯಾಕಂದರೆ ಹ್ಯಾಚರಿ ಯೂನಿಟ್ ಮಾಡಬೇಕಾಗುತ್ತೆ, ನಂತರ ಅದಕ್ಕೆ ಕೋಳಿ ಮರಿಗಳನ್ನು ಸಾಕಾಣಿಕೆ ಮಾಡೋಕ್ಕೋಸ್ಕರ ಜಾಗ ಬೇಕಾಗುತ್ತೆ. ಅದೇ ರೀತಿ ಕುರಿ ಮತ್ತು ಮೇಕೆ ಸಂವರ್ಧನಾ ಘಟಕ ಅಂದರೆ ಬ್ರೀಡಿಂಗ್ ಯೂನಿಟ್ಗಳು ಮಾಡ್ತಕ್ಕಂಥದ್ದು. ಇದರಲ್ಲಿ ಗಂಡು ಎಲ್ಲಿದು ಯೂನಿಟ್ಗಳು ಹೇಗಿದೆ ಅಂತಂದರೆ 500+25 ಅಂದರೆ 500 ಅಂತಂದರೆ 500 ಹೆಣ್ಣಾಗಿರಬೇಕು ಅಥವಾ ಮತ್ತೆ 25 ಗಂಡು. ಅದೇ ರೀತಿ ಕುರಿ ಮತ್ತು ಮೇಕೆಗಳಲ್ಲಿ 400+20 ಅಂದರೆ 400 ಹೆಣ್ಣು ಮತ್ತು 20 ಗಂಡು. 300+25 ಘಟಕ ಇದೆ. ಸೊ 200+10 ಘಟಕ ಇದೆ. 100+5 ಘಟಕ ಅಂದರೆ ನಮಗೆ ಅನುಕೂಲಕ್ಕೆ ತಕ್ಕನಾಗಿ ಅಂದರೆ ನಮ್ಮಲ್ಲಿ ಎಷ್ಟು ಜಾಗ ಇದೆ, ನಾವು ಎಲ್ಲಿವರೆಗೆ ಬ್ಯಾಂಕ್ನವರು ಸಾಲ ಸೌಲಭ್ಯ ಕೊಡ್ತಾರೆ ಅದನ್ನ ಅನುಸರಿಸಿ ನಾವು ಈ ಘಟಕನ ತಗೋಬೋದು, ಕೈಗೆತ್ಕೋಬೋದು. ಇದರಲ್ಲಿ ನೋಡಿ, ಮೊದಲನೇದ ಹೇಳಿದೆ ನಾನು ನಿಮಗೆ 500+25 ಘಟಕ ಹೇಳಿದೆ. ಇದರಲ್ಲಿ 1 ಕೋಟಿ ಇದರದ್ದು ಅಂದಾಜು ವೆಚ್ಚ ಇದರದ್ದು. ಈ ಅಂದಾಜು ವೆಚ್ಚದಲ್ಲಿ ನೀವು 1 ಕೋಟಿನಲ್ಲಿ ನೀವು ಮಾಡಿದ್ರೆ ಘಟಕನ 50 ಲಕ್ಷದವರೆಗೆ ಸಹಾಯಧನ ಪಡಿಬೋದು. ಬಟ್ ಇದರಲ್ಲಿ ನಿಮಗೆ ಶೆಡ್ ನಿರ್ಮಾಣ ಮಾಡೋದಕ್ಕೋಸ್ಕರ 15-20 ಕುಂಟೆ ಜಾಗ ಇರಬೇಕು, ಮತ್ತು ಮೇವನ್ನು ಬೆಳೆಯೋದಕ್ಕೋಸ್ಕರ ಕನಿಷ್ಠ ಅಂದರೆ 1-5 ಎಕರೆ ಜಮೀನಾದರೂ ಇರಬೇಕಾಗುತ್ತೆ. 400+20 ಈ ಘಟಕದಲ್ಲಿ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ 80 ಲಕ್ಷದವರೆಗೆ ಅಂದಾಜು ವೆಚ್ಚ ಇರುತ್ತೆ. ಇದರಲ್ಲಿ ಗರಿಷ್ಠ ನಿಮಗೆ ಏನಂದರೆ 40 ಲಕ್ಷದವರೆಗೆ ಇದನ್ನು ಸಹಾಯಧನ ಸಿಗುತ್ತೆ ಸರ್ಕಾರದಿಂದ. ಇದರಲ್ಲಿ 12-15 ಕುಂಟೆಯಷ್ಟು ಜಾಗ ಅದನ್ನು ಶೆಡ್ ನಿರ್ಮಾಣ ಮಾಡೋಕ್ಕೆ ಬೇಕಾಗುತ್ತೆ, 4 ಎಕರೆಯಷ್ಟು ಮೇವನ್ನ ಉತ್ಪಾದನೆ ಮಾಡೋಕ್ಕೋಸ್ಕರ ಬೇಕಾಗ್ತಕ್ಕಂಥದ್ದು. ಅದೇ ರೀತಿ 300+15 ಅಂತಂದರೆ ಅದಕ್ಕೆ 60 ಲಕ್ಷದವರೆಗೆ ಅಂದಾಜು ವೆಚ್ಚ, ಗರಿಷ್ಠ 30 ಲಕ್ಷದವರೆಗೆ ಸಬ್ಸಿಡಿ ಸಿಗ್ತದೆ ಅಂದರೆ ಸಹಾಯಧನ ಸಿಗ್ತಕ್ಕಂಥದ್ದು. 10-12 ಕುಂಟೆ ಶೆಡ್ ನಿರ್ಮಾಣ ಮಾಡೋದಕ್ಕೆ ಬೇಕಾಗ್ತಕ್ಕಂಥ ಜಾಗ, ಮತ್ತು 3 ಎಕರೆಯಷ್ಟು ಇದನ್ನು ಮೇವು ಉತ್ಪಾದನೆ ಮಾಡೋದಕ್ಕೋಸ್ಕರ ಜಾಗ ಬೇಕಾಗುತ್ತೆ. ಅದೇ ರೀತಿ 200+10 ಇದಕ್ಕೆ 40 ಲಕ್ಷ ಅಂದಾಜು ಘಟಕದ ವೆಚ್ಚ, ಗರಿಷ್ಠ 20 ಲಕ್ಷ ಇದನ್ನು ಸಹಾಯಧನ ಸಿಗ್ತಕ್ಕಂಥದ್ದು. 8-10 ಕುಂಟೆ 2 ಎಕರೆ ಮೇವು ಬೆಳೆಯೋಕ್ಕೋಸ್ಕರ ಜಾಗ ಬೇಕಾಗುತ್ತೆ. ಅದೇ ರೀತಿ 100+5 ಇದಕ್ಕೆ 20 ಲಕ್ಷದ ಘಟಕದ ವೆಚ್ಚ, ಗರಿಷ್ಠ ನಮಗೆ 10 ಲಕ್ಷದವರೆಗೆ ಸಹಾಯಧನ ಸಿಗ್ತಕ್ಕಂಥದ್ದು. 4-5 ಕುಂಟೆ ಜಾಗ ಬೇಕಾಗುತ್ತೆ ಇದನ್ನು ಶೆಡ್ ನಿರ್ಮಾಣ ಮಾಡೋದಕ್ಕೋಸ್ಕರ, ಮತ್ತು 1 ಎಕರೆ ಮೇವು ಉತ್ಪಾದನೆ ಮಾಡೋಕ್ಕೋಸ್ಕರ ಜಾಗ ಬೇಕಾಗ್ತದೆ. ಅದೇ ರೀತಿ ಹಂದಿ ತಳಿ ಸಂವರ್ಧನಾ ಘಟಕ, ಇದರಲ್ಲಿ 2 ಯೂನಿಟ್ಗಳು ಮಾಡ್ಬೋದು. 100+10 ಮಾಡ್ಬೋದು ಅಥವಾ 50+5 ಸಹ ಮಾಡ್ಬೋದು. ಇದರಲ್ಲಿ 100+10 ನಾವು ಮಾಡ್ತೀವಿ ಅಂತಂದಾಗ ಅದಕ್ಕೆ 60 ಲಕ್ಷದ ಘಟಕದ ವೆಚ್ಚ ಇರುತ್ತೆ, ಗರಿಷ್ಠ 30 ಲಕ್ಷದವರೆಗೆ ಸಹಾಯಧನ ಪಡಿಬೋದು. ಬಟ್ ಜಾಗ ಏನಂತಂದರೆ ನಮಗೆ 1.2 ಎಕರೆಯಿಂದ ಹಿಡಿದು 1.5 ಎಕರೆ ತನಕ ಜಾಗ ಬೇಕಾಗುತ್ತೆ. ಅದೇ ರೀತಿ 50+5 ಘಟಕ ಮಾಡ್ತೀನಿ ಅಂದಾಗ 30 ಲಕ್ಷದವರೆಗೆ ಇದನ್ನು ಘಟಕದ ವೆಚ್ಚ, ಸಹಾಯಧನ ಬಂದ್ಬಿಟ್ಟು 15 ಲಕ್ಷದವರೆಗೆ ಸಹಾಯಧನ ಸಿಗುತ್ತೆ ಇದರಲ್ಲಿ. ಅದೇ ರೀತಿ ರಸಮೇವು ಉತ್ಪಾದನಾ ಘಟಕ, ವಾರ್ಷಿಕವಾಗಿ ನಾವು 2000 ಹಿಡಿದು 2500 ಮೆಟ್ರಿಕ್ ಟನ್ ಉತ್ಪಾದನೆ ಮಾಡ್ತಕ್ಕಂಥ ಘಟಕನ ಮಾಡ್ತಕ್ಕಂಥದ್ದು. ಇದು ಸಹ 1 ಕೋಟಿ ಇರತಕ್ಕಂಥದ್ದು ಅಂದಾಜು ಘಟಕದ ವೆಚ್ಚ. ಇದಕ್ಕೂ ಸಹ 50 ಲಕ್ಷದಷ್ಟು ಇದನ್ನು ಕೇಂದ್ರ ಸರ್ಕಾರದಿಂದ ಸಹಾಯಧನ ಸಿಗ್ತಕ್ಕಂಥದ್ದು. ಇದಕ್ಕೆ 10-15 ಕುಂಟೆ ಜಾಗ ಇದ್ದರೆ ಸಾಕಾಗುತ್ತೆ. ಇಷ್ಟು ಯಾವ್ಯಾವ ಘಟಕಗಳಿದೆ, ಯಾವ್ಯಾವದಕ್ಕೆ ಎಷ್ಟೆಷ್ಟು ಇದನ್ನು ಅಂದಾಜು ವೆಚ್ಚ ಇದೆ, ಮತ್ತು ಸಹಾಯಧನ ಎಷ್ಟೆಷ್ಟು ಸಿಗುತ್ತೆ ಅಂತೇಳಿ ಇದರದು ಒಂದು ಸ್ಥೂಲವಾದ ಒಂದು ನೋಟ ಇದು. ಇದರಲ್ಲಿ ನೋಡಿ, ಅರ್ಜಿ ಸಲ್ಲಿಸಬೇಕಾಗತಕ್ಕಂಥದ್ದು ಏನಂತಂದರೆ ಅವಶ್ಯಕವಾಗಿ ಏನೇನು ದಾಖಲೆಗಳು ಬೇಕಾಗುತ್ತೆ ಅಂತೇಳಿ. ಇದರಲ್ಲಿ ಗುರುತಿನ ಚೀಟಿ ಅಂದರೆ ಗುರುತಿನ ಪುರಾವೆಗಳು, ನೀವು ಆಧಾರ್ ಕಾರ್ಡ್ ಆಗಿರ್ಬೋದು, ಮತದಾರರ ಚೀಟಿ ಆಗಿರ್ಬೋದು, ಅಥವಾ ಪ್ಯಾನ್ ಕಾರ್ಡ್ ಆಗಿರ್ಬೋದು, ಅಥವಾ ಚಾಲನಾ ಪರವಾನಗಿ ಡ್ರೈವಿಂಗ್ ಲೈಸೆನ್ಸು, ಇದನ್ನು ಮತ್ತು ಪ್ಯಾನ್ ಕಾರ್ಡು, ಇವೆಲ್ಲ ಮೂಲ ದಾಖಲೆಗಳು ಏನಿರ್ತವೆ ಅವನ್ನ ನಾವು ಸ್ಕ್ಯಾನ್ ಮಾಡಬೇಕು, ಸ್ಕ್ಯಾನ್ ಮಾಡಿ ರೆಡಿ ಇಟ್ಕೊಂಡಿರ್ಬೇಕು. ಅದೇ ರೀತಿ ವಿಳಾಸದ ಪುರಾವೆಗಳು ಬೇಕಾಗುತ್ತೆ. ವಿಳಾಸದ ಪುರಾವೆ ಆದ್ರೂ ಅದರಲ್ಲೇ ಸೇಮ್, ಆಧಾರ್ ಕಾರ್ಡ್ ಆಗಿರ್ಬೋದು, ಮತದಾರರ ಚೀಟಿ, ಪ್ಯಾನ್ ಕಾರ್ಡು ಈ ಥರದ್ದು, ಮತ್ತೆ ಬ್ಯಾಂಕ್ ಪಾಸ್ ಪುಸ್ತಕದ್ದು ಒಂದು ಸ್ಕ್ಯಾನ್ಡ್ ಕಾಪಿ, ಒಂದು ಪಾಸ್ಪೋರ್ಟ್ ಅಳತೆ, ಒಂದು ಫೋಟೋ ಬೇಕಾಗುತ್ತೆ. ಆಮೇಲೆ ನೆಕ್ಸ್ಟ್ ಯೋಜನೆಗೆ ಅವಶ್ಯಕ ಇರತಕ್ಕಂಥ ಪುರಾವೆಗಳು ಸ್ವಂತದ್ದು ಆದರೆ ಜಾಗ ಸ್ವಂತದ್ದಾಗಿರ್ಬೇಕು ಒಂದು, ಅಥವಾ ಸ್ವಂತ ಜಾಗ ಇಲ್ಲದೇ ಇದ್ದ ಪಕ್ಷದಲ್ಲಿ ಅದನ್ನೇನು ಮಾಡ್ಬೋದು ಅಂತಂದರೆ ನಿಮ್ಮ ತಂದೆ ಹೆಸರಿನಲ್ಲೋ ಅಥವಾ ತಾಯಿ ಹೆಸರಿನಲ್ಲೋ ಅಥವಾ ಇವರು ನಮ್ಮ ರಕ್ತ ಸಂಬಂಧಿಗಳ ಹೆಸರಿನಲ್ಲಿದ್ದರೆ, ತಂದೆ ಹೆಸರಿನಲ್ಲಿತ್ತು ಅಂತಂದರೆ ತಂದೆ ಹೆಸರಿನಲ್ಲಿ ಇರತಕ್ಕಂಥವ್ರು ಮಕ್ಕಳು ಮಾಡ್ಬೋದು. ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ ಆ ದಾಖಲೆನ ನೀವು ಒಂದು ವಂಶವೃಕ್ಷ ಕೊಡಬೇಕಾಗತ್ತೆ. ವಂಶವೃಕ್ಷದಲ್ಲಿ ನಿಮ್ಮ ತಂದೆ ಹೆಸರು ಕೆಳಗಡೆ ನಿಮ್ಮ ಹೆಸರು ಇದೆಲ್ಲ ಇರಬೇಕು, ಅಥವಾ ಅಕ್ಕ ತಂಗಿಯವರು ಇತ್ತು ಅಂತಂದರೆ ಅವರಿಂದ ಒಪ್ಪಿಗೆ ಪತ್ರನ ಪಡ್ಕೋಬೇಕಾಗುತ್ತೆ. ಒಂದು 200 ರೂಪಾಯಿ ಅಥವಾ 200 ರೂಪಾಯಿ ಛಾಪಾ ಕಾಗದದಲ್ಲಿ ಒಂದು ಒಪ್ಪಿಗೆ ಪತ್ರ ಮಾಡಿಸಿ ಅದು ರೆಡಿ ಇಟ್ಕೋಬೇಕಾಗುತ್ತೆ. ಆಮೇಲೆ ಸರ್ಕಾರಿ ಸಂಸ್ಥೆಗಳಿಂದ ತರಬೇತಿ ಆಗಿರ್ತಕ್ಕಂಥ ಒಂದು ಪ್ರಮಾಣ ಪತ್ರ ಬೇಕಾಗುತ್ತೆ. ಅದೇ ರೀತಿ ವಿಸ್ತೃತ ಯೋಜನಾ ವರದಿ ಅಂದರೆ DPR ಅಂತ ಹೇಳ್ತೀವಿ, ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತೇಳಿ, ಆ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟನ್ನು ಸಹ ಒಂದು ರೆಡಿ ಇಟ್ಕೊಂಡಿರ್ಬೇಕಾಗುತ್ತೆ. ಅಂದರೆ ಘಟಕಕ್ಕೆ ಯಾವ್ಯಾವ ರೀತಿ ವೆಚ್ಚಗಳು ಬರ್ತವೆ, ಅದರಲ್ಲಿ ನಾವು ಶೆಡ್ ನಿರ್ಮಾಣ ಮಾಡೋಕ್ಕೆ ಎಷ್ಟು ಖರ್ಚು ಬರುತ್ತೆ, ಅದೇ ರೀತಿ ಮರಿಗಳನ್ನು ತಗೋಬೇಕಾದ್ರೆ ಎಷ್ಟು ಖರ್ಚು ಬರುತ್ತೆ, ಇದೆಲ್ಲ ರೀತಿಯಲ್ಲೂ DPRನಲ್ಲಿ ಇರುತ್ತೆ. ಅಂದರೆ ವಿಸ್ತೃತ ಯೋಜನಾ ವರದಿನಲ್ಲಿ ಇದೆಲ್ಲ ಇರುತ್ತೆ ಇದರಲ್ಲಿ. ಮತ್ತು ಆ ಜಾಗ ಎಲ್ಲಿ ನೀವು ನಿರ್ಮಾಣ ಮಾಡ್ತೀರಿ ಶೆಡ್ಡನ್ನು, ಅದರದ್ದು ಒಂದು GPS ಫೋಟೋ, ಅಂದರೆ ಯಾವ ಜಾಗದಲ್ಲಿ ಮಾಡ್ತೀಯ ಅದರದ್ದು GPS ಫೋಟೋ ಒಂದು ಬೇಕಾಗುತ್ತೆ. ಮತ್ತು ಪಶುಸಂಗೋಪನಾ ಚಟುವಟಿಕೆಯಲ್ಲಿ ಇರತಕ್ಕಂಥದ್ದು ನಂಬುವ ಪ್ರಮಾಣ ಪತ್ರ, ಅಂದರೆ ನಮ್ಮಲ್ಲಿ ಲೋಕಲ್ಲಾಗಿ ಯಾರಾದರೂ ಇದ್ದರೆ, ಡಾಕ್ಟರ್ಗಳಿದ್ದರೆ, ಪಶುವೈದ್ಯರು ಇರ್ತಾರೆ, ಸ್ಥಳೀಯವಾಗಿರ್ತಕ್ಕಂಥ ಪಶುವೈದ್ಯರಿಂದ ನಿಮಗೆ ಅನುಭವ ಪ್ರಮಾಣ ಪತ್ರ, ಅಂದರೆ ಈಗಾಗಲೇ ನೀವು ಸಾಕಾಣಿಕೆ ಮಾಡಿ ಅನುಭವ ಇದೆ ಅನ್ನೋದ್ರ ಬಗ್ಗೆ ಒಂದು ಅನುಭವ ಪ್ರಮಾಣ ಪತ್ರ ಬೇಕಾಗುತ್ತೆ. ಇದಲ್ಲದೇ ನಿಮಗೆ ಈ ಬ್ಯಾಂಕ್ನವರಿಂದ ಸಾಲನ ವಿತರಣೆ ಮಾಡೋದಕ್ಕೆ ನಿಮ್ಗೆ ಮಂಜೂರು ಮಾಡೋದನ್ನು ಅವರು ಆನ್ಲೈನಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇದು ಸಿಸ್ಟಮ್ ಯಾವ ರೀತಿ ಇದೆ ಅಂತಂದರೆ, ನೀವು ಮೊದಲು ಅರ್ಜಿನ ಪೋರ್ಟಲ್ನಲ್ಲಿ ಸ್ಟಾರ್ಟ್ ಮಾಡ್ತೀರಿ, ಅದು NLM. ಉದ್ಯಮಿ ಮಿತ್ರ ಅಂತೇಳಿ ಒಂದು ಪೋರ್ಟಲ್ ಇದೆ, ಅದು ಅಡ್ರೆಸ್ ಬಂದ್ಬಿಟ್ಟು https://www.udyamimitra.in ಅಂತೇಳಿ. ಈ ಪೋರ್ಟಲ್ ಹೋದ ತಕ್ಷಣ ಪೇಜ್ ಸ್ಟಾರ್ಟ್ ಆಗುತ್ತೆ, ಅದರಲ್ಲಿ ನಿಮ್ಮ ಮೂಲ ಎಲ್ಲ ನಿಮ್ಮ ಹೆಸರು ಮತ್ತು ನಿಮ್ಮ ತಂದೆ ಹೆಸರು ಮತ್ತು GPS ಎಲ್ಲದನ್ನು ಅದರಲ್ಲಿ ದಾಖಲಿಸ್ಬೇಕಾಗುತ್ತೆ. ದಾಖಲಿಸ್ಬೇಕು ಎಲ್ಲ ಮಾಡಾದ್ಮೇಲೆ ಒಂದು ಅಪ್ಲೋಡ್ ಮಾಡೋದಕ್ಕೆ ಒಂದಿಷ್ಟು ದಾಖಲೆಗಳನ್ನ ರೆಡಿ ಇಟ್ಕೊಂಡು ಸ್ಕ್ಯಾನ್ ಮಾಡಿ ರೆಡಿ ಇಟ್ಕೊಂಡಿರ್ಬೇಕು. ಅದೆಲ್ಲ ಅಪ್ಲೋಡ್ ಮಾಡಾದ ನಂತರ ಇದು ನಮ್ಮ ಸ್ಟೇಟ್ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಅಂತೇಳಿ SIA ಅಂತ ಹೇಳಿದೆ. ಅದನ್ನು ಸ್ಟೇಟ್ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಏನು ಮಾಡುತ್ತೆ, ನೀವು ಸಲ್ಲಿಸಿದಂಥ ದಾಖಲೆಗಳನ್ನೆಲ್ಲ ಪರಿಶೀಲಿಸಿ ಸರಿ ಇದೆ ಅಂತಂತಂದರೆ ಪ್ರಿನ್ಸಿಪಲ್ ಅಪ್ರೂವಲ್ ಮಾರ್ಕಿಂಗ್ ಅಂತ ಒಂದು ಮಾಡ್ತಾರೆ. ಆ ಮಾರ್ಕ್ ಮಾಡಿದ ತಕ್ಷಣ ಏನಾಗುತ್ತೆ, ನೆಕ್ಸ್ಟು ಅದು ಬ್ಯಾಂಕಿಗೆ ಹೋಗುತ್ತೆ. ಬ್ಯಾಂಕ್ನಿಂದ ಸಂಬಂಧಪಟ್ಟ ಯಾವ ಬ್ಯಾಂಕ್ದು ನೀವು ದಾಖಲಾತಿಗಳು ಆನ್ಲೈನಲ್ಲಿ ಸಲ್ಲಿಸಿರ್ತೀರಾ, ಆ ಸಲ್ಲಿಸಿರ್ತಕ್ಕಂಥ ಇದನ್ನು ಆ ಬ್ಯಾಂಕಿಗೆ ಬರುತ್ತದೆ. ಆ ಬ್ಯಾಂಕ್ನವ್ರು ಏನು ಮಾಡ್ತಾರೆ, ಅವಾಗ ನಿಮಗೆ ಸಾಲ ಮಂಜೂರು ಮಾಡತಕ್ಕಂಥ ಪತ್ರನ ಅಲ್ಲಿ ಅವರು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಾದ ನಂತರ ನೆಕ್ಸ್ಟ್ ಏನು ಮಾಡ್ತಾರೆ, ಅದನ್ನು ವೆರಿಫಿಕೇಶನ್ ಮಾಡಿ ಇವರು ಸಾಲ ಮಂಜೂರಾತಿ ಪತ್ರ ಕರೆಕ್ಟಾಗಿದೆಯಾ ಎಲ್ಲ ನೋಡಾದ ತಕ್ಷಣ ನಂತರ ಅದನ್ನು ಸೈಟ್ ಇನ್ಸ್ಪೆಕ್ಷನ್ಗೆ ಅಂತ ಕಳಿಸ್ತಾರೆ. ಅಂದರೆ ನೀವು ಎಲ್ಲಿ ಯೋಜನೆನ ಶುರು ಮಾಡಬೇಕು ಅಂತ ಇದ್ರೆ ಆ ಜಾಗ ಯೋಗ್ಯವಾಗಿದೆಯೋ ಇಲ್ವೋ ಅಂತ ಪರಿಶೀಲನೆ ಮಾಡೋಕ್ಕೋಸ್ಕರ ಸಂಬಂಧಪಟ್ಟ ಜಿಲ್ಲೆಯಲ್ಲಿರ್ತಕ್ಕಂಥ ಇದನ್ನು ಉಪನಿರ್ದೇಶಕರ ಕಚೇರಿಗೆ ಹೇಳಿ ಉಪನಿರ್ದೇಶಕರು ಮತ್ತು ಸ್ಥಳೀಯ ಪಶುವೈದ್ಯರು ಹೋಗಿ ಆ ಜಾಗನ ಪರಿಶೀಲನೆ ಮಾಡಬೇಕು. ಆ ಪರಿಶೀಲನೆ ಮಾಡಾದ ನಂತರ ಒಂದು ರಿಪೋರ್ಟು ಅವರಿಗೆ ನಾವೇನು ಮಾಡ್ತೀವಿ ಕಳಿಸ್ತೀವಿ. ಅವರಿಗೆ ಕಳಿಸಾದ ನಂತರ ಏನಾಗುತ್ತೆ, ಅದೆಲ್ಲ ಕರೆಕ್ಟಾಗಿದೆ ಅಂತಂದ್ಮೇಲೆ ಅಲ್ಲಿ ಯೋಜನೆ ಮಾಡೋಕ್ಕೆ ಸ್ಥಳ ಯೋಗ್ಯವಾಗಿದೆ ಅಂತ ಗೊತ್ತಾದ ನಂತರ ನೆಕ್ಸ್ಟು ಅದನ್ನು SLEC ಅಂತೇಳಿ SLEC ಒಂದು ಮೀಟಿಂಗ್ ಕರೀತಾರೆ. ಸೊ ಅದರಲ್ಲಿ ನಮ್ಮ ಕಾರ್ಯದರ್ಶಿಗಳು ಮೀಟಿಂಗ್ನಲ್ಲಿ ಅದನ್ನು ಬಿಡ್ತಾರೆ, ಯಾರ್ಯಾರು ಅರ್ಜಿಗಳು ಬಂದಿದೆ ಅಂತೆಲ್ಲ ಇಟ್ಟಾದ್ಮೇಲೆ ಅದರಲ್ಲಿ ಪಾಸ್ ಮಾಡಿದ ನಂತರ ಏನಾಗುತ್ತೆ ಅದನ್ನು ಮತ್ತೆ CEC ಅಂದರೆ ಸೆಂಟ್ರಲ್ ಎಕ್ಸಿಕ್ಯೂಟಿವ್ ಕಮಿಟಿ, ಕೇಂದ್ರ ಸರ್ಕಾರದ ಕಮಿಟಿ ಅದು, ಆ ಕಮಿಟಿನಲ್ಲಿ ಪಾಸ್ ಆದ ನಂತರ ಅಲ್ಲಿ ತನಕನೂ ನೀವು ಪ್ರತಿಯೊಂದು ಸ್ಟೇಜನ್ನು ಸಹ ನೀವು ನಿಮ್ಮ ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಆಗಿರ್ತೀರ. ಈ ಲಾಗಿನ್ ಆದ ನಂತರ ನೀವೇನು ಮಾಡ್ಬೋದು, ಪ್ರತಿಯೊಂದು ಸ್ಟೇಜನ್ನು ನೀವು ಅಲ್ಲೇ ನೋಡ್ಕೋಬೋದು, ನಮ್ಮದು ಅರ್ಜಿ ಯಾವ ಹಂತದಲ್ಲಿದೆ ಅಂತ ಚೆಕ್ ಮಾಡ್ಕೊಂತ ಇರ್ಬೋದು. ಯಾವಾಗ SLEC ಕಂಪ್ಲೀಟ್ ಆಗುತ್ತೆ ಆ ನಂತರ ನೀವು ಯೋಜನೆನ ಇದನ್ನು ಏನು ಶುರು ಮಾಡ್ಕೋಬೋದಾಗುತ್ತೆ. ಶುರು ಮಾಡ್ಕೊಳ್ಳೋದು ಅಂತಂದರೆ ಮೊದಲು ಸಾಲನ ಬಿಡುಗಡೆ ಮಾಡಿಸ್ಕೋಬೇಕು ಬ್ಯಾಂಕ್ನಿಂದ. ಎಷ್ಟು ನಿಮಗೆ 25% ಏನು ಸಾಲ ಮಂಜೂರು ಮಾಡಿರ್ತಾರೆ ಆ 25% ಸಾಲ ಮಂಜೂರಾಗಿ ಅಷ್ಟು ಕೆಲಸ ಪೂರ್ಣವಾಗಿರಬೇಕು. ಅಂದರೆ ಒಟ್ಟು ನಿಮಗೆ ಫಸ್ಟ್ Milestone 1 ಅಂತ ಕೊಡ್ತಾರೆ ಸಬ್ಸಿಡಿನ, ನೆಕ್ಸ್ಟು Milestone 2 ಅಂತೇಳಿ ಒಂದು ಸಬ್ಸಿಡಿ ಕೊಡ್ತಾರೆ. ಮೊದಲನೇ ಸಬ್ಸಿಡಿ ಕೊಡಬೇಕಾದ್ರೆ ನಿಮ್ಮ ಶೆಡ್ಡು ಕನಿಷ್ಠ ಅಂತಂದರೆ 80-85% ಶೆಡ್ ಕಂಪ್ಲೀಟ್ ಆಗಿರ್ಬೇಕು. ಸೊ ಕಂಪ್ಲೀಟ್ ಆದ ತಕ್ಷಣ ಏನಂತ ಮಾಡಿರ್ತಾರೆ, ಬ್ಯಾಂಕ್ನವರು ನಿಮಗೆ ಇಷ್ಟು ಶೆಡ್ ಕಂಪ್ಲೀಟ್ ಆಗಿದೆ, ಈ ಥರ ಪ್ರೋಸೆಸ್ ಆಗಿದೆ ಅಂತೇಳಿ ಬ್ಯಾಂಕ್ನವರೆಲ್ಲ ವೆರಿಫಿಕೇಷನ್ ಮಾಡಿ ಅವರು ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಮತ್ತೆ ನಮ್ಮ ಉಪನಿರ್ದೇಶಕರ ಕಚೇರಿಗೆ ವೆರಿಫಿಕೇಷನ್ಗೆ ಬರುತ್ತೆ. ಸೊ ವೆರಿಫಿಕೇಶನ್ ಬಂದ ನಂತರ ಏನ್ ಮಾಡ್ತೀವಿ, ಮತ್ತೆ ನಾವು ಹೋಗಿ ಆ ಜಾಗಗಳನ್ನ ಪರಿಶೀಲನೆ ಮಾಡ್ತೀವಿ. ಇವರು ಶೆಡ್ ನಿರ್ಮಾಣ ಮಾಡಿರೋದು ಯಾಸ್ ಪರ್ DPR ಅಂದ್ರೆ ಆ ಯೋಜನಾ ವರದಿ ಪ್ರಕಾರ ಮಾಡಿದರೋ ಇಲ್ವೋ ಅಂತ ಪರಿಶೀಲನೆ ಮಾಡಿ ಆ ವರದಿನ ಮತ್ತೆ ನಾವು ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ನಮ್ಮ ಪಶುಸಂಗೋಪನಾ ಇಲಾಖೆ ಕಳಿಸ್ತೀವಿ. ಸೊ ಕಳಿಸಿದ ನಂತರ ಅದನ್ನೆಲ್ಲ ವೆರಿಫಿಕೇಶನ್ ಮಾಡಿ ಮತ್ತೆ ಕೇಂದ್ರ ಸರ್ಕಾರಕ್ಕವರು ಇದನ್ನು ಶಿಫಾರಸು ಮಾಡ್ತಾರೆ, ಮೊದಲನೇ ಮೈಲ್ ಸ್ಟೋನ್ ಅನ್ನು ಬಿಡುಗಡೆ ಮಾಡ್ಬೋದು ಅಂತೇಳಿ. ಈ ಸಪೋಸ್ ನೀವು 1 crore ವೆಚ್ಚಕ್ಕೆ ನಾವು ಒಂದು ಯೋಜನಾ ವರದಿ ತಯಾರು ಮಾಡಿಕೊಟ್ಟಿದ್ರೆ 50 lakh ಸಬ್ಸಿಡಿ ಅಂತ ಹೇಳಿದ್ರೆ ನಿಮ್ಗೆ ಸಹಾಯಧನ, ಅದರಲ್ಲಿ 25 lakh ಎಲ್ಲ ಕರೆಕ್ಟ್ ಆಗಿದ್ರೆ 25 lakh ಬಿಡುಗಡೆ ಮಾಡ್ತಾರೆ. ಆ ಬಿಡುಗಡೆ ಮಾಡಿದ್ದನ್ನ ಮತ್ತೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ, ಬ್ಯಾಂಕ್ ಅಕೌಂಟಿಂದ ನಿಮಗೆ ಸಬ್ಸಿಡಿನ ಆ ಇದಕ್ಕೆ ಸಾಲಕ್ಕೆ ವಜಾ ಹಾಕೋಬಹುದು ಅಥವಾ ಲಾಸ್ಟಲ್ಲಾದರೂ ಕೊಟ್ಕೋಬಹುದು ಅವರು. ಸೊ ಈ ರೀತಿ ಈ ಪ್ರೋಸೆಸ್ ನಡೆಯೋದಿಂಗೆ. ಆಮೇಲೆ ನಂತರ ಮೈಲ್ ಸ್ಟೋನ್ 2 ಮಾಡಬೇಕು ಅಂತಂದ್ರೆ, ನೀವು ಶೆಡ್ ಎಲ್ಲ ಪೂರ್ಣವಾಗಿ ನಿರ್ಮಾಣ ಮಾಡಾದ ನಂತರ ಅನಿಮಲ್ಸ್ನ ಅಂದ್ರೆ ಆಡಾಗಿರ್ಬೋದು, ಕುರಿ ಆಗಿರ್ಬೋದು ಅಥವಾ ಹಂದಿಗಳಾಗಿರ್ಬೋದು, ಇದನ್ನೆಲ್ಲ ತಂದು ಒಳಗಡೆ ನಾವು ಅದನ್ನ ಸಾಕಾಣಿಕೆ ಮಾಡೋಕೆ ಶುರು ಮಾಡಬೇಕು. ಶುರು ಮಾಡಿದ ನಂತರ ನೀವೇನು ಮಾಡಿದ್ರೆ, ಈಗ ಮೊದಲನೇ ಸತಿ ಸಬ್ಸಿಡಿ ತಗೋಬೇಕಾದ್ರೆ ನಾವು ಒಂದು ಶ್ಯೂರಿಟಿ ಬಾಂಡ್ ಅಂತ ಕೊಡಬೇಕು. ಸಬ್ಸಿಡಿ ನಾವು ಕೇಂದ್ರ ಸರ್ಕಾರದಿಂದ ತಗೊಂತಾ ಇದೀವಿ ಅಂತಂತೇಳಿ ಶ್ಯೂರಿಟಿ ಬಾಂಡ್ ತಗೊಂಡಿರ್ಬೇಕು, ಅದ್ರ ಜೊತೆಗೆ ಒಂದು ಇಂಟೆಗ್ರಿಟಿ ಬಾಂಡ್ ಅಂತ ಒಂದು ಕೊಡಬೇಕಾಗುತ್ತೆ. ನೆಕ್ಸ್ಟ್ ಮೈಲ್ ಸ್ಟೋನ್ 2 ಹೋದಾಗ ಪ್ರತಿಯೊಂದ್ರದ್ದು ನಾವು GPS ಫೋಟೋ ಕೊಡ್ತೀವಿ, ಮೈಲ್ ಸ್ಟೋನ್ 1 ಆಗಿರ್ಬೋದು, ಮೈಲ್ ಸ್ಟೋನ್ 2 ಆಗಿರ್ಬೋದು. ಸೊ ಮೈಲ್ ಸ್ಟೋನ್ 2 ನಾವು ಸಬ್ಮಿಟ್ ಮಾಡಬೇಕಾದ್ರೆ ಎಲ್ಲ ದಾಖಲಾತಿಗಳನ್ನು ಮೂಲ ಪ್ರತಿಗಳಲ್ಲಿ ನಾವು ನಮ್ಮ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ನಮ್ಮ ಪಶುಸಂಗೋಪನಾ ಇಲಾಖೆಗೆ ಕೊಡಬೇಕಾಗುತ್ತೆ. ಸೊ ಅದರಲ್ಲಿ ನಿಮಗೆ ಪ್ರತಿಯೊಂದು ಫೋಟೋಗಳು ಕ್ಲಿಯರ್ ಆಗಿರತಕ್ಕಂಥ ಫೋಟೋಗಳು ಇರಬೇಕು, ಮತ್ತೆ ನಾವು ಏನು ಶೆಡ್ ನಿರ್ಮಾಣ ಮಾಡೋದಕ್ಕೆ ಮತ್ತೆ ಬೇರೆ ಬೇರೆ ಅಥವಾ ಯಂತ್ರೋಪಕರಣ ತಗೊಂಡಿದ್ರೆ ಇದಕ್ಕೆಲ್ಲದಕ್ಕೂ GST ಬಿಲ್ ಬೇಕೇ ಬೇಕು. ಪ್ರತಿಯೊಂದು GST ಬಿಲ್ಲು ಆಸ್ ಪರ್ DPR ಅಂದ್ರೆ ಏನು ಯೋಜನಾ ವರದಿ ಇದೆ ಆ ಯೋಜನಾ ವರದಿ ಪ್ರಕಾರನೇ, ಅಂದ್ರೆ ನಾವು ಶೆಡ್ ನಿರ್ಮಾಣ ಮಾಡೋದಕ್ಕೆ ಎಷ್ಟು ಖರ್ಚು ಮಾಡಿದ್ದೀವಿ, ಅದೇ ರೀತಿ ಯಂತ್ರೋಪಕರಣಗಳಿಗೆ ಎಷ್ಟು ಖರ್ಚು ಮಾಡಿದ್ದೀವಿ ಅಥವಾ ಮೇವು ಉತ್ಪಾದನೆ ಮಾಡೋದಕ್ಕೆ ಎಷ್ಟು ಕೊಟ್ಟಿದ್ದೀವಿ, ಈ ಥರದ್ದು ಅಂದರೆ ಕ್ಯಾಪಿಟಲ್ ಕಾಸ್ಟಿಗೆ ಮಾತ್ರ ಸಬ್ಸಿಡಿ ಬರ್ತಕ್ಕಂಥದ್ದು. ಅದೇ ನಮಗೆ ಇದಕ್ಕೇನು ರೆಕರಿಂಗ್ ಎಕ್ಸ್ಪೆಂಡಿಚರ್ ಆವರ್ತಕ ವೆಚ್ಚಗಳಿಗೆ ಇದರಲ್ಲಿ ಸಬ್ಸಿಡಿನಲ್ಲಿ ಸೇರಿಸಲ್ಲ. ಹಾಗಾಗಿ ನಮಗೆ ಏನು ಕ್ಯಾಪಿಟಲ್ ಕಾಸ್ಟ್ ಅಂತ ಬರುತ್ತೆ, ಶೆಡ್ ನಿರ್ಮಾಣ ಆಗಿರ್ಬೋದು ಅಥವಾ ರಾಸುಗಳನ್ನು ತಗೊಳಕ್ಕಾಗಿರ್ಬೋದು, ಯಂತ್ರೋಪಕರಣ ತಗೊಳಕ್ಕಾಗಿರ್ಬೋದು ಅಥವಾ ಟ್ರಾನ್ಸ್ಪೋರ್ಟೇಷನ್ ಆಫ್ ಅನಿಮಲ್ಸ್ ಅಂದರೆ ನಾವು ರಾಸುಗಳನ್ನು ಇದನ್ನ ಟ್ರಾನ್ಸ್ಪೋರ್ಟ್ ಮಾಡಿ ತಗೊಂಬರೋದಕ್ಕೆ ಮತ್ತು ಇನ್ಶೂರೆನ್ಸ್ಗೆ ಮತ್ತು ಮೇವು ಉತ್ಪಾದನೆ ಮಾಡೋದಕ್ಕೆ ಇಷ್ಟು ಕಾರ್ಯಕ್ರಮಗಳೆಲ್ಲ ಕ್ಯಾಪಿಟಲ್ ಕಾಸ್ಟಲ್ಲಿ ಬರುತ್ತೆ. ಸೊ ಅಷ್ಟನ್ನು ನಾವು ಇದನ್ನು ಮೈಲ್ ಸ್ಟೋನ್ 2 ನಾವು ಪೂರ್ಣವಾಗಿ ಇದನ್ನು ದಾಖಲಾತಿಗಳನ್ನು ಸಲ್ಲಿಸಿದ ಮೇಲೆ ನಿಮಗೆ ಸಬ್ಸಿಡಿ ರಿಲೀಸ್ ಮಾಡೋದಕ್ಕೆ ಏನು ಮಾಡ್ತೀವಿ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತಾರೆ. ಸೊ ಶಿಫಾರಸು ಮಾಡಾದ ನಂತರ ಕೇಂದ್ರ ಸರ್ಕಾರದಿಂದ 2nd ಸಬ್ಸಿಡಿನೂ ರಿಲೀಸ್ ಆಗುತ್ತೆ. ಸೊ ಎಲ್ಲ ಇದನ್ನು ಪಕ್ಕ ಆಗಬೇಕು ಅಂತಂದರೆ ದಾಖಲಾತಿಗಳನ್ನು ಕರೆಕ್ಟಾಗಿ ಇಟ್ಕೊಂಡಿದ್ದು ನಾವು ಆವತ್ತಿನ ದಿವಸ ಏನೇನು ಖರ್ಚು ಮಾಡಿರ್ತೀವಿ ಇವೆಲ್ಲ ಮೂಲ ದಾಖಲಾತಿಗಳ ಸಮೇತ GST ಬಿಲ್ ಸಮೇತ ಇಟ್ಕೊಂಡಿರ್ಬೇಕು. ಸೊ ಇಷ್ಟನ್ನ ಪ್ರೋಸೆಸ್ನ ಏನಂದ್ರೆ ಮೊದಲನೇ ಮೈಲ್ ಸ್ಟೋನ್ ಏನು ನಾವು ಸಬ್ಸಿಡಿ ಬಂದಿರುತ್ತೆ ಅದ್ರ ಆದ ನಂತರ ಕನಿಷ್ಠ 6-8 ಒಳಗಡೆ ಈ ಯೋಜನೆನ ಪೂರ್ಣಗೊಳಿಸಬೇಕಾಗುತ್ತೆ. ಸೊ ಇಷ್ಟು ಇದು ನ್ಯಾಷನಲ್ ಲೈವ್ ಸ್ಟಾಕ್ ಮಿಷನ್ ಅಂದ್ರೆ ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆ ನಡಿಯಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳು. ಆತ್ಮೀಯ ಕೇಳುಗರೇ, ರೇಡಿಯೋ ಕಿಸಾನ್ ದಿನದ ಪ್ರಯುಕ್ತ ಇದೇ ತಿಂಗಳ 14 ಶುಕ್ರವಾರ ಮೈಸೂರಿನ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ಸಭಾಂಗಣದಲ್ಲಿ ವೇದ ಕೃಷಿ ಕುರಿತ ಒಂದು ದಿನದ ಕಾರ್ಯಾಗಾರವನ್ನು ಏರ್ಪಾಡು ಮಾಡಲಾಗಿದೆ. ನೇಗಿಲ ನೆಂಟಗೆ ತಾಯಂದಿರಿಬ್ಬರು, ಹೆತ್ತಮ್ಮ ಒಬ್ಬಳು, ಭೂತಾಯಿ ಒಬ್ಬಳು. ಆಯ್ದ 150 ಜನರಿಗೆ ಮಾತ್ರ ಭಾಗವಹಿಸಲು ಅವಕಾಶವಿದೆ. ಆಸಕ್ತರು ನಿಮ್ಮ ಹೆಸರು, ವಿಳಾಸ ಹಾಗೂ ಮೊಬೈಲ್ ಸಂಖ್ಯೆಯನ್ನು ಪತ್ರದಲ್ಲಿ ಬರೆದು ನಿಲಯ ನಿರ್ದೇಶಕರು ಕೃಷಿರಂಗ ವಿಭಾಗ ಆಕಾಶವಾಣಿ ಯಾದವಗಿರಿ ಮೈಸೂರು 20 ಇಲ್ಲಿಗೆ ಕಳುಹಿಸಬಹುದು ಅಥವಾ fmaarmysore@gmail.com ಇಮೇಲ್ ಕಳುಹಿಸಬಹುದು ಅಥವಾ 9480056960 ಮತ್ತೊಮ್ಮೆ ಕೇಳಿ 9480056960 ಈ ಮೊಬೈಲ್ ಸಂಖ್ಯೆಗೆ ಸಂದೇಶ ಕಳುಹಿಸಬಹುದು. ಭೂಮಿಯ ಬಸಿರಲಿ ಹುಟ್ಟಿ ದೇವರಿನ ಬಂಡಿಯ ಕಟ್ಟಿ ಹಸಿರೇ ಉಸಿರು ಎಂದು ಸಾರುವ ನೆನಪಿಡಿ, ಇದೇ 14 ಶುಕ್ರವಾರ ರೇಡಿಯೋ ಕಿಸಾನ್ ದಿನದ ಸಂದರ್ಭದಲ್ಲಿ ವೇದ ಕೃಷಿ ಕುರಿತ ಕಾರ್ಯಾಗಾರ ನಡೆಯಲಿದೆ. ಆಸಕ್ತರು ಕೂಡಲೇ ನಿಮ್ಮ ಹೆಸರನ್ನು ನೋಂದಾಯಿಸಿ. ಸ್ವಾಗತ, ಸುಸ್ವಾಗತ. ಏನೇನು ಮಾಡ್ಕೋಬಹುದು ಅದನ್ನ ಇನ್ನೊಮ್ಮೆ ಹೇಳಿ ಸರ್. ಈ ಯೋಜನೆ ಅಡಿನಲ್ಲಿ ಏನೇನು ಮಾಡಬಹುದು? ಸೊ ಇದರಲ್ಲಿ ನಾವೊಂದು ಇದನ್ನ ಗ್ರಾಮೀಣ ಕೋಳಿ ಸಾಕಾಣಿಕೆ ಮಾಡ್ತಕ್ಕಂಥದ್ದು. ಗ್ರಾಮೀಣ ಕೋಳಿಗಳಂದ್ರೆ ನಾಟಿ ಕೋಳಿಗಳು ಸಾಕಾಣಿಕೆ ಮಾಡೋದು. ಸೊ ನಾಟಿ ಕೋಳಿಗಳಂದ್ರೆ ನಮ್ಮ ಮಾಮೂಲಿ ನಾಟಿ ಕೋಳಿಗಳನ್ನಾದರೂ ಮಾಡ್ಕೋಬಹುದು ಅಥವಾ ಗಿರಿರಾಜ ಗಿರಿರಾಣಿ ಈ ತರದ ದೇಶಿ ತಳಿಗಳು, ಈ ತಳಿಗಳನ್ನ ಅದನ್ನು ಪ್ರೋತ್ಸಾಹ ಮಾಡೋಕ್ಕೋಸ್ಕರ ಏನು ಮಾಡಿದ್ದಾರೆ, ಇದನ್ನು 10 ನಮಗೆ ಏನಂದರೆ 1,000 ದೇಶಿ ಕೋಳಿಗಳನ್ನು ಸಾಕಾಣಿಕೆ ಮಾಡಬೇಕು. ಮತ್ತು ಇದರಲ್ಲಿ ಮೊಟ್ಟೆ ಇಡಿಸಿ ಮರಿ ಮಾಡಿಸಿ ಮರಿಗಳನ್ನು ಸಾಕಾಣಿಕೆ ಮಾಡಿ ಮಾರಾಟ ಮಾಡ್ತಕ್ಕಂಥದ್ದು, ಅಂದರೆ ದೇಶಿ ಕೋಳಿಗಳೇ ಆಗಿರ್ಬೇಕು ಇದರಲ್ಲಿ. ಅಂದರೆ ಬ್ರೀಡಿಂಗ್ ಕೂಡ ಮಾಡ್ಬೋದು ಅಂತ. ಬ್ರೀಡಿಂಗ್ ಏನೇ ಇದು, ಬ್ರೀಡಿಂಗ್ ಯೂನಿಟ್ ಪ್ಲಸ್ ಹ್ಯಾಚರಿ ಇರಲೇಬೇಕು. ಸೊ ಹ್ಯಾಚರಿ ಯೂನಿಟ್ ಬೇಕೇ ಇದಕ್ಕೆ. ಸೊ ಅದಲ್ದಲ್ಲೇನೆ ಮತ್ತೆ ಇದೆಲ್ಲ ಏನೇ ಇದನ್ನ ಮಾಡೋದು ಇನ್ನೊಂದು ಅಂತಂದ್ರೆ ಅಲ್ಲ, ಬ್ರೀಡಿಂಗ್ ಏನಿದೆಯಲ್ಲ ಕೋಳಿಗಳದ್ದು, ನಾಟಿ ಕೋಳಿಗಳದ್ದು, ಈಗ ಅದಕ್ಕೆ ಅವರಿಗೆ ಪೂರಕವಾದ ತರಬೇತಿ ಎಲ್ಲಿ ಸಿಗುತ್ತೆ? ಅದಕ್ಕೆ ನಮ್ಮಲ್ಲಿ ಇದರಲ್ಲಿ ಈಗ ಮಳವಳ್ಳಿನಲ್ಲಿ ನಾವು ಮಂಡ್ಯದಲ್ಲಿ ಅಂತಂದ್ರೆ ಮಳವಳ್ಳಿನಲ್ಲಿ ಈಗ ನಮ್ಮಲ್ಲಿ ಪಶುಸಂಗೋಪನಾ ಇಲಾಖೆಯಿಂದ ತರಬೇತಿ ಕೇಂದ್ರಗಳಿದ್ದಾವೆ. ಆ ತರಬೇತಿ ಕೇಂದ್ರದಲ್ಲಿ ಅಲ್ಲಿ ಒಬ್ರು ಮುಖ್ಯ ಪಶು ವೈದ್ಯಾಧಿಕಾರಿ ಇರ್ತಾರೆ, ಅಲ್ಲಿ ತರಬೇತಿಗಳನ್ನ ಆಯೋಜನೆ ಮಾಡ್ತಾ ಇರ್ತಾರೆ. ಈಗ ಮಂಡ್ಯದಲ್ಲಿ ಎಲ್ಲಿದೆ ಅಂದ್ರೆ? ನಮ್ಮಲ್ಲಿ ಮಳವಳ್ಳಿನಲ್ಲಿ ಇದೆ. ಮೈಸೂರಿಗೆ ಬಂದ್ರೆ? ಮೈಸೂರದವರು ಮಳವಳ್ಳಿಗೆ ಬರಬೇಕು. ಹೌದಾ? ಚಾಮರಾಜನಗರ ಜಿಲ್ಲೆ ಅವ್ರಿಗೂ ಮಳವಳ್ಳಿ ಇದೆ. ಹೌದಾ? ಸೊ ಅದು ಇದು ಒಂದು ಡಿವಿಷನ್, ಇಲ್ಲೊಂದು ಇದೆ ಮಳವಳ್ಳಿನಲ್ಲಿ ಇದೆ. ಓಕೆ, ಅಲ್ಲಿ ನಿಮ್ ಹತ್ರ ಬಂದು ತರಬೇತಿ ತಗೋಬೇಕು. ಅವರು ಒಂದು ಪ್ರೋಗ್ರಾಮ್ ಹಾಕಿರ್ತಾರೆ, ಟಾರ್ಗೆಟ್ ಇರುತ್ತೆ ಅವ್ರಿಗೂ, ಇಷ್ಟು ರೈತರನ್ನ ತರಬೇತಿ ಮಾಡಬೇಕು ಅಂತೇಳಿ ಒಂದು ವಾರ್ಷಿಕವಾಗಿ ಇದಿರುತ್ತೆ, ಅವ್ರಿಗೆ ಟಾರ್ಗೆಟ್ ಕೊಟ್ಟಿರ್ತಾರೆ. ಆ ಟಾರ್ಗೆಟ್ ಪ್ರಕಾರ ರೈತರುಗಳಿಗೂ ತರಬೇತಿ ಕೊಡ್ತಾರೆ, ಅದೇ ರೀತಿ ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ತರಬೇತಿ ಅಲ್ಲೇ ನಡೀತಾ ಇರುತ್ತೆ. ಸೊ ಈಗ ಏನಿದೆ ನಮ್ಮ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಯೋಜನೆ ಅಡಿನಲ್ಲಿ ನೀವೊಂದು ತರಬೇತಿ ಕಂಪಲ್ಸರಿ ಅಂತ ಹೇಳಿದ್ರಿ. ಹೌದು ಅಲ್ವೇ? ಸರ್ಕಾರಿ ಇಲಾಖೆಗಳಿಂದಲೇ ತರಬೇತಿ ತಗೊಂಡಿರ್ಬೇಕು ಅಂತ ಹೇಳಿದ್ರಿ. ಹೌದು. ಈಗ ಅದು ಎಷ್ಟು ದಿನ ತರಬೇತಿ ತಗೊಂಡಿರ್ಬೇಕು? ಇದು ತರಬೇತಿ ಅವರು ಆಯೋಜನೆ ಮಾಡೋದು 2 ದಿವಸ ತರಬೇತಿ ಆಯೋಜನೆ ಮಾಡ್ತಾರೆ. ಸೊ ಆ 2 ದಿವಸದಲ್ಲಿ ಇದಕ್ಕೆ ಅವರಿಗೆ ಸಾಕಾಗುತ್ತೆ. ಅದರಲ್ಲಿ ಈಗ ಆಡು ಕುರಿ ಸಾಕಾಣಿಕೆ ಮಾಡೋದ್ರಲ್ಲಿ ಏನೇನು ತರಬೇತಿ ಕೊಡ್ಬೇಕು ಅದನ್ನ ಅಷ್ಟನ್ನು ಕೊಡ್ತಾರೆ. ಸೊ 1 ದಿವಸದ ಕಾರ್ಯಕ್ರಮದಲ್ಲಿ ಬೇಕಾದ್ರೆ ಅವ್ರಿಗೆ ಪ್ರಾಕ್ಟಿಕಲ್ ಆಗಿ ತೋರಿಸೋದಕ್ಕೆ ಯಾವ್ದಾರ ಒಂದು ಫಾರ್ಮ್ ವಿಸಿಟ್ ಬೇಕಾದ್ರೆ ಒಂದು ಆಯೋಜನೆ ಮಾಡ್ಕೊಂತಾರೆ. ಇದಲ್ದಲೇನೆ ಈ ಆರ್ ಸಿಟಿಗಳಿದಾವೆ. ಸೊ ಆರ್ ಸಿಟಿ ಈಗ ಮಂಡ್ಯದಲ್ಲಿದೆ ಮತ್ತೆ ಮೈಸೂರಲ್ಲಿದೆ, ಈ ತರ ಆ ಕೇಂದ್ರಗಳಲ್ಲೂ ಸಹ ಅವರು 1 ವಾರ ತರಬೇತಿ ಮಾಡ್ತಾರೆ. ಅಂದ್ರೆ ನೀವು ಹೇಳ್ತಾ ಇರೋದು ರೂಟ್ ಸೆಟ್ ಮಾದರಿಯ ಸಂಸ್ಥೆ? ರೂಟ್ ಸೆಟ್ ಮಾದರಿ ಸಂಸ್ಥೆ. ಈ ಮಂಡ್ಯದಲ್ಲಿ ಇರತಕ್ಕಂತ ಆರ್ ಸಿಟಿ, ಸೊ ಮೈಸೂರಿನಲ್ಲಿ ರೂಟ್ ಸೆಟ್ ಅಂತ ಇದೆ. ಸೊ ಇವರು 1 ವಾರ ತರಬೇತಿನೂ ಮಾಡ್ತಾರೆ. ಇವರು ಆ ತರಬೇತಿನೂ ಆಗುತ್ತೆ? ಅದು ಆಗುತ್ತೆ. ಅಂದ್ರೆ ಅವರು ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಈ ತರ ಎಲ್ಲಾ ತರಬೇತಿಗಳನ್ನು ಕೊಡ್ತಾರೆ. ಆ ತರಬೇತಿಯ ಸರ್ಟಿಫಿಕೇಟ್ ಅನ್ನು ಅವರು ಹೊಂದಿರಬೇಕು ಅಲ್ವಾ? ಈಗ 1,000 ಕೋಳಿ ಅದು ಮಿನಿಮಮ್? ಮ್ಯಾಕ್ಸಿಮಮ್? ಮ್ಯಾಕ್ಸಿಮಮ್ ಅಷ್ಟಕ್ಕೆ ಮಾತ್ರ ಸಬ್ಸಿಡಿ ಸಿಗ್ತಕ್ಕಂಥದ್ದು. 1,000 ಕೋಳಿ ನಾಟಿ ಕೋಳಿ ವರ್ಗೂ ಅವ್ರಿಗೆ ಸಹಾಯಧನ ಸಿಗುತ್ತೆ. 1,000 ಕೋಳಿಗೆ ಕೊಡ್ತಾರೆ. ಅಂದ್ರೆ ಅದಕ್ಕೆ ನೀವು ಈಗಾಗಲೇ ಏನ್ ಪ್ರೊಸೀಜರ್ ಹೇಳಿದ್ರೆ ಅದ್ರ ಪ್ರಕಾರ ಅವರು ಅರ್ಜಿನ ಹಾಕೋಬೇಕು ಆನ್ಲೈನ್ ಅಲ್ಲಿ ಅರ್ಜಿ ಹಾಕೋಬೇಕು. ಈಗ ನನಗೆ ಕಷ್ಟ ಅಪ್ಪ, ನನ್ನ ರೈತ ನಂಗೇನು ಗೊತ್ತಿಲ್ಲ, ಸಹಾಯ ಮಾಡಕ್ ಯಾರು ಇರ್ತಾರ ಅರ್ಜಿ ಸಲ್ಲಿಸೋದಕ್ಕೆ? ಈಗ ನಮ್ಮ ಇಲಾಖೆನಲ್ಲಿ ನಾವು ಇರ್ತೀವಿ. ಈಗ ಎಲ್ಲ ಪ್ರತಿಯೊಂದು ತಾಲೂಕು ಹಂತದಲ್ಲೂ ಮುಖ್ಯ ಪಶು ವೈದ್ಯಾಧಿಕಾರಿಗಳಿದ್ರೆ, ಕೆಲವು ಕಡೆ ನಮ್ಮಲ್ಲಿ ವಿಸ್ತರಣಾಧಿಕಾರಿಗಳು ಇರ್ತಾರೆ, ಅವ್ರಿಗೂ ಸಹ ಇದ್ರ ಬಗ್ಗೆ ಮಾಹಿತಿ ಇರುತ್ತೆ. ಅಥವಾ ಉಪನಿರ್ದೇಶಕರ ಕಚೇರಿನಲ್ಲಿ ಪಶುವೈದ್ಯಾಧಿಕಾರಿಗಳು ಇರ್ತೀವಿ. ಸೊ ಅವ್ರಿಗೂ ಸಹ ಮಾಹಿತಿ ಇರುತ್ತೆ. ಆನ್ಲೈನ್ ಅಲ್ಲಿ ಅರ್ಜಿ ಮಾಡೋದಕ್ಕೆ ನಾವು ಸಹಾಯ ಮಾಡ್ತೀವಿ ಅವರಿಗೆ. ಅವರಿಗೆ ಪೂರಕವಾದಂತಹ ಎಲ್ಲ ಡಾಕ್ಯುಮೆಂಟ್ಸ್ ನಾವು ಬ್ರೋಷರ್ಸ್ ಮಾಡಿಸಿದ್ವಿ. ಪ್ರತಿ ಜಿಲ್ಲೆನಲ್ಲೂ ಈ ತರದ ಬ್ರೋಷರ್ಸ್ ಮಾಡಿಸಿಟ್ಟಿದ್ದಾರೆ. ಸೊ ಅದ್ರಲ್ಲಿ ಡೀಟೇಲ್ ಆಗಿದೆ, ಏನೇನು ಬೇಕಾಗುತ್ತೆ, ಯಾವ ರೀತಿ ಕಾರ್ಯಕ್ರಮ ಅನುಷ್ಠಾನಗೊಳಿಸಬೇಕು ಅನ್ನೋದೆಲ್ಲ ಇದರಲ್ಲಿ ಇರುತ್ತೆ. ಸೊ ಅವ್ರು ಅದನ್ನ ಓದ್ಕೊಂಡು ಏನೇನು ದಾಖಲಾತಿಗಳು ಬೇಕು ಅಂತಿದೆ, ಆ ದಾಖಲೆ ಮೂಲ ಪ್ರತಿಗಳನ್ನ ತಗೊಂಡು ಅವರು ಸ್ಕ್ಯಾನ್ ಮಾಡಿಕೊಂಡು ನಾವು ಅದನ್ನ ಅಪ್ಲೋಡ್ ಮಾಡೋದನ್ನ ಹೇಳ್ಕೊಡ್ತೀವಿ. ಒಂದು ಕೋಳಿ ತಳಿ ಸಂವರ್ಧನಾ ಕೇಂದ್ರ ಅಲ್ವಾ, ಅದನ್ನ ಹಾಕೋಬೇಕು. ಈಗ ಅದಕ್ಕೆ ತಾವೇ ಹೇಳ್ದಂಗೆ ಇನ್ಕ್ಯುಬೇಟರ್ಸ್ ಏನೋ ಬೇಕು ಅಂತ ಹೇಳಿದ್ರಿ. ಇನ್ಕ್ಯುಬೇಟರ್ ಕಮ್ ಹ್ಯಾಚರಿ, ಹ್ಯಾಚರಿನು ಬೇಕು ಅಂತ. ಈಗ ಅದನ್ನ ಎಲ್ಲಿಂದ ತಗೋಬೇಕು, ಏನು ಅದ್ರ ಬಗ್ಗೆ ಎಲ್ಲ ತಾವ್ ಗೈಡೆನ್ಸ್ ಕೊಡ್ತೀರಾ? ಕೊಡ್ತೀವಿ. ಕೆಲವು ಸಂಸ್ಥೆಗಳಿದಾವೆ. ಸೊ ಆ ಸಂಸ್ಥೆಗಳು ಏನ್ ಮಾಡ್ತಾರೆ, ಅವರನ್ನೇ ಬಂದು ಇನ್ಸ್ಟಾಲ್ ಮಾಡಿ ಅದನ್ನ ತರಬೇತಿನೂ ಕೊಡುವಂತ ಸಂಸ್ಥೆಗಳಿದಾವೆ. ಒಂದು ಕೋಳಿ ಸಾಕಾಣಿಕೆ ಆಯ್ತು, ಅದು ಬಿಟ್ರೆ ಏನೇನ್ ಮಾಡಬಹುದು ಬೇರೆ? ಅದು ಬಿಟ್ರೆ ನಮಗೆ ನೆಕ್ಸ್ಟ್ ಕುರಿ ಮತ್ತೆ ಮೇಕೆ ಸಂವರ್ಧನಾ ಘಟಕ, ಬ್ರೀಡಿಂಗ್ ಯೂನಿಟ್ಸ್. ಇವನ್ ಮಾಂಸ ಉತ್ಪಾದನೆಗೆ ಮಾಡ್ತಕ್ಕಂಥದ್ದು ಕೊಡಲ್ಲ ಇದರಲ್ಲಿ, ಬ್ರೀಡಿಂಗ್ ಮಾಡ್ಕೋಬೇಕು ಅವರು. ಅದಕ್ಕೆ ನಾವೇನ್ ಹೇಳ್ತೀವಿ ಅಂತಂದ್ರೆ, ಇದನ್ನ ಇಷ್ಟು 500+25, ಈಗ 400+20 ಈ ತರ ಘಟಕಗಳು ಇದಾವೆ. ಸೊ ಅದನ್ನ ಬ್ರೀಡಿಂಗ್ ಅಂತಾನೆ ಮಾಡ್ಕೋಬೇಕು. ಬ್ರೀಡಿಂಗ್ ಅಂತಂದ್ರೆ ಈಗ ನಾವು ಬಂಡೂರು ಕುರಿ ಸಂವರ್ಧನಾ ಮಾಡ್ತೀವಿ ಅಂದ್ರೆ, ಬಂಡೂರು ಅವ್ರು ಏನು DPR ಅಲ್ಲಿ ಕೊಟ್ಟಿರ್ತಾರೆ, ಬಂಡೂರ್ ಅಂದ್ರೆ ಬಂಡೂರ್ನೇ ಸಾಕಾಣಿಕೆ ಮಾಡ್ಬೇಕಾಗತ್ತೆ. ಅಥವಾ ಹಾಸನ್ ಅಂತಂದ್ರೆ ಹಾಸನ್ನೇ ಸಾಕಾಣಿಕೆ ಮಾಡ್ಬೇಕಾಗತ್ತೆ. ಅದೇ ರೀತಿ ಗೋಟ್ ಅಲ್ಲಿ ಈಗ ಕೆಲವೊಂದ್ ಕಡೆ ಮಳವಳ್ಳಿನಲ್ಲಿ ಏನು ಬೀಟಲ್ ಮಾಡಿದ್ದಾರೆ, ಅವರು ಬೀಟಲ್ನ ಬ್ರೀಡಿಂಗ್ ಯೂನಿಟ್ ಮಾಡ್ಕೊಂಡಿದ್ದಾರೆ. ಆ ತರದ್ದು ಈಗ ಯಾವ್ದು ತಳಿಗಳನ್ನ ನಾವು ತೋರಿಸಿರ್ತೀವಿ, ಅದನ್ನ ಮಾಡಿದ್ರೆ ಕರೆಕ್ಟ್ ಆಗಿ ಯೋಜನೆ ಮುಗಿಸ್ಬೋದು. ಅಂದ್ರೆ 500 ಸಾಕ್ಬೇಕಾ ಸಾಹೇಬ್ರೆ? ಇಲ್ಲ, ಅದಕ್ಕಿಂತ ಕಡಿಮೆ ಇದೆ. 500+25 ಫಸ್ಟ್ ಇದೆ. ಯಾವ ರೀತಿ ಇತ್ತು ಅಂದ್ರೆ, 500+25 ಇದ್ದಿತ್ತು, ಇದು ರೈತರಿಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಮಾಡೋದಕ್ಕೆ, ಯಾಕಂದ್ರೆ ಜಾಗನೂ ಜಾಸ್ತಿ ಬೇಕು, ಆಮೇಲೆ ಸಾಕಾಣಿಕೆ ಇದಕ್ಕೆ ಇದನ್ನ ಬ್ಯಾಂಕ್ನವರು ಸಹ ಇದಕ್ಕೆ ಸಾಲ ಕೊಡೋದಕ್ಕೆ ಸ್ವಲ್ಪ ದುಡ್ಡು ಜಾಸ್ತಿ ಆಗೋದ್ರಿಂದ ಏನಾಗ್ತಿತ್ತು ಅಂದ್ರೆ ಅದನ್ನ ರೈತರು ಜಾಸ್ತಿ ಮುಂದೆ ಬರ್ತಿರ್ಲಿಲ್ಲ ಇದಕ್ಕೆ. ಈಗ ಕೇಂದ್ರ ಸರ್ಕಾರ ಇದನ್ನ ಮನಗಂಡು ಏನ್ ಮಾಡಿದ್ದಾರೆ ಅಂತಂದ್ರೆ, ಕಡಿಮೆ ಅಂತಂದ್ರೆ 100+5 ರೂಪಾಯಿ ಮಾಡೋದಕ್ಕೆ ಅನುಮತಿ ಅವಕಾಶ ಕೊಟ್ಟಿದ್ದಾರೆ. ಅಂದ್ರೆ ರೈತರಿಗೆ ಅನುಕೂಲ ಆಗಂಗೆ ಈಗ 100+5 ರೂಪಾಯಿ ಬೇಕಾದ್ರೆ ಮಾಡ್ಬೋದು, ಅಥವಾ 200+10 ರೂಪಾಯಿ ಮಾಡ್ಬೋದು, 300+15 ರೂಪಾಯಿ ಮಾಡ್ಬೋದು, 400+20 ರೂಪಾಯಿ ಮಾಡ್ಬೋದು. ಸೊ ಇಷ್ಟು ಒಂದು 5 ತರ ಇದನ್ನ ಸಂಖ್ಯೆಗಳಲ್ಲಿ ಮಾಡ್ಬೋದು. ಇದು ಆಡು ಕುರಿ ಮತ್ತೆ ಇನ್ಯಾವ ಪ್ರಾಣಿಗೆ ಅನ್ವಯಿಸುತ್ತೆ? ಅಷ್ಟೇ, ಆಡು ಕುರಿಗೆ ಮಾತ್ರ ಕೊಡ್ತಕ್ಕಂತ. ಹೌದಾ? ಹಂದಿಗಳಿಗೂ ಇದೆ ಅಂತ? ಹಂದಿಗೆ ಇದೆ. ಸೊ ಹಂದಿಗೆ ಇದೇನಂತಂದ್ರೆ ಇದು ಅದು ಅಷ್ಟೇ, ಫಸ್ಟ್ 100+10 ಇತ್ತು, ಸೊ ಈಗ 50+5 ಸಹ ಅವಕಾಶ ಮಾಡಿಕೊಟ್ಟಿದ್ದಾರೆ. ಓಕೆ, ಹಂದಿನಲ್ಲಿ ಯಾವ್ಯಾವ ತಳಿ ಬೇಕಾದ್ರೆ ಮಾಡ್ಬೋದಾ? ಯಾವ ತಳಿನಾದ್ರೂ ಮಾಡ್ಬೋದು. ಈಗ ನಮ್ಮಲ್ಲಿ ಈಗ ನಮ್ಮ ಮಂಡ್ಯ ಜಿಲ್ಲೆನಲ್ಲಿ ಪೂರ್ಣವಾದೊಂದು ಇನ್ಸ್ಟಾಲ್ಮೇಶನ್ ಆಗಿದೆ, ಕಂಪ್ಲೀಟ್ ಆಗಿದೆ ಒಂದು ಪ್ರಾಜೆಕ್ಟ್. ಅವ್ರು ಏನ್ ಮಾಡಿದಾರೆ, ಲ್ಯಾಂಡ್ ರೀಸನ್ನು ಇದು ಮಾಡಿದ್ದಾರೆ, ಮತ್ತೆ ಯಾರ್ಕ್ ಶೇರ್ ಇಟ್ಕೊಂಡಿದ್ದಾರೆ ಅವರು. ಸೊ ಬ್ರೀಡಿಂಗ್ ಯೂನಿಟ್ ಗೆ ಅವ್ರೇನ್ ಮಾಡಿದಾರೆ, ಯಾರ್ಕ್ ಶೇರ್ ತಗೊಂಡಿದ್ದಾರೆ ಅವರು. ಸೊ ಅವ್ರದ್ದು ಮೊದಲಿಂದನೂ ಹಂದಿ ಸಾಕಾಣಿಕೆ ಮಾಡ್ತಾ ಇದ್ರು. ಈಗ ಇದರಲ್ಲಿ ಯೋಜನೆಯಲ್ಲಿ ಹೊಸದಾಗಿ ಒಂದು ದೊಡ್ಡ ನಾವು ಹೈಟೆಕ್ ಆಗಿ ಒಂದು ನಿರ್ಮಾಣ ಮಾಡಿ ಮಂಡ್ಯ ತಾಲೂಕಿನಲ್ಲಿ ಒಂದು ಇದಿದೆ, ಒಂದು ಯೂನಿಟ್ ಬಂದಿದೆ. ಇದು ಅವ್ರಿಗೆ 2ನೇ ಸಬ್ಸಿಡಿ ರಿಲೀಸ್ ಆಗೋದಕ್ಕೆ ನನ್ನ ಹತ್ರದಲ್ಲಿದೆ ಅದು. ಇದಲ್ದಲೆ ಬೇರೆ ಇನ್ಯಾವ ಪ್ರಾಣಿಗಳನ್ನ ಸಾಕ್ಬೋದು ಈ NLM ಯೋಜನೆ ಅಡಿನಲ್ಲಿ? ಇಷ್ಟಕ್ಕೆ ಮಾತ್ರ ಇರೋದು, ಕೋಳಿ ಮತ್ತೆ ಕುರಿ ಮೇಕೆ ಹಂದಿ. ಹಸುಗಳನ್ನ ಬಿಟ್ಬಿಟ್ಟಿದ್ದೀರಾ? ಹಸುಗಳು ಈಗ ಇದರಲ್ಲಿ ಯೋಜನೆಯಲ್ಲಿ ಇಲ್ಲ, ಬಟ್ ಹಸುಗಳಿಗೆ ಇನ್ನೊಂದು ಕೇಂದ್ರ ಸರ್ಕಾರ ಯೋಜನೆಯಲ್ಲಿ PMEGP ನಲ್ಲಿ ತಗೋಬಹುದು ಅವರು. ಅದ್ರ ಬಗ್ಗೆ ಒಂಚೂರು, ಅದು ನಮ್ಮ ಇಲಾಖೆಯಿಂದ ಮಾನಿಟರ್ ಮಾಡ್ತಾ ಇಲ್ಲ ಅದನ್ನ, ಕೈಗಾರಿಕೆ ಇಲಾಖೆ ಮಾಡ್ತಾ ಇದ್ದಾರೆ ಅದನ್ನ. ಅಂದ್ರೆ ಅವ್ರದ್ದು ಏನಿದೆ ಅಂತಂದ್ರೆ, ಮ್ಯಾಕ್ಸಿಮಮ್ ನಮ್ಮ ಹೈನುಗಾರಿಕೆ ಅಥವಾ ಪಶು ಸಂಗೋಪನೆಗೆ ಸಂಬಂಧಪಟ್ಟಂಗೆ ಒಂದು 20 ಲಕ್ಷದವರೆಗೆ ಇಟ್ಕೊಂಡಿದ್ದಾರೆ ಅವರು. ಏನು ಅವ್ರದ್ದು ಮ್ಯಾಕ್ಸಿಮಮ್ 20 ಲಕ್ಷ ಕೊಡ್ತಾರೆ ಅದಕ್ಕೆ. ಅದರಲ್ಲಿ ಮಾಂಸದ ಕೋಳಿಗೂ ಮಾಡ್ಬೋದು, ಮತ್ತೆ ಕುರಿ ಸಾಕಾಣಿಕೆಗೂ ಕೊಡ್ತಾರೆ, ಅದರಲ್ಲಿ ಹಂದಿ ಸಾಕಾಣಿಕೆ ಕೊಡ್ತಾರೆ, ಈ ಹಸುಗಳ ಸಾಕಾಣಿಕೆಗೂ ಕೊಡ್ತಾರೆ. ಮ್ಯಾಕ್ಸಿಮಮ್ ಅಂದ್ರೆ 10 ಹಸುಗಳ ಸಾಕಾಣಿಕೆ ಮಾಡೋಕ್ಕೋಸ್ಕರ 20 ಲಕ್ಷದವರೆಗೆ ಕೊಡ್ತಾರೆ ಅವರು. ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂತ ರೈತರಿಗಾದ್ರೆ 35% ಕೊಡ್ತಾರೆ. ಅದೇ ನಗರ ಪ್ರದೇಶದಲ್ಲಿ ಏನಾದ್ರು ಯೂನಿಟ್ ತಗೋತೀವಿ ಅಂತಂದ್ರೆ 25% ಸಹಾಯಧನ ಕೊಡ್ತಾರೆ. ಕೇಂದ್ರ ಪುರಸ್ಕೃತ ಯೋಜನೆ ಅನುಷ್ಠಾನ ಡಿಸ್ಟ್ರಿಕ್ಟ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್, DIC ನಿಮ್ಮ ಇಲಾಖೆ ಪಾತ್ರ ಏನಿದ್ರಲ್ಲಿ? ಈಗ ಯಾರಾದ್ರೂ ರೈತರು ಬಂದು ಕೇಳಿದ್ರೆ ನಾವು ಅವರು ಗೈಡ್ ಮಾಡ್ತೀವಿ, ಯಾವ್ದೇ ರೀತಿ ಅದರಲ್ಲಿ ಗೈಡ್ ಲೈನ್ಸ್ ಇದೆ, ಯಾವ ರೀತಿ ಅರ್ಜಿ ಹಾಕ್ಬೇಕು. ಸೇಮ್ ಇದನ್ನ ನಾವು ಏನ್ ಮಾಡ್ತಾ ಇದೀವಿ, ಈಗ NLM ಸ್ಕೀಮ್ ಮಾಡ್ತಾ ಇದೀವಿ. ಅವ್ರಿಗೆ ಗೈಡ್ ಮಾಡಿ ಅಲ್ಲಿ ಇರತಕ್ಕಂತ ಯಾರು ಪ್ರಾಜೆಕ್ಟ್ ಅನ್ನ ನೋಡ್ತಾರೆ ಅವ್ರನ್ನ ಪರಿಚಯ ಮಾಡಿಸ್ಕೊಟ್ಬಿಟ್ಟು ಅವ್ರಿಗೆ ಏನೇನು ಮಾಡ್ಬೇಕು. ಅವ್ರಿಗೆ ಒಂದು ಇವರಿದೆ, DRP ಇದಾರೆ ಅವ್ರಿಗೆ, DRP ಇದ್ರೆ ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ಅಂತ ಇದಾರೆ. ಸೊ ಅವ್ರನ್ನ ಹೋದ ತಕ್ಷಣ ಅವ್ರು DRP ಅವ್ರಿಗೆ ಅಟ್ಯಾಚ್ ಮಾಡ್ತಾರೆ. DRP ಅವ್ರು ಎಲ್ಲ ಪೂರ್ತಿ ಯೋಜನಾ ವರದಿಯಿಂದ ಹಿಡಿದು ಬ್ಯಾಂಕಿನ ಏನೇನು ಪ್ರೊಸೀಜರ್ಸ್ ಇದೆ ಎಲ್ಲ ಅವರೇ ಮಾಡಿಸಿ ಅನುಷ್ಠಾನಗೊಳಿಸಕ್ಕೆ ಅವರೇ ಇದನ್ನ ಜವಾಬ್ದಾರಿ ತಗೊಂಡು ಮಾಡ್ತಾರೆ. ಓಕೆ, ಈಗ ಅದನ್ನೇ ಕೇಳೋಣ ಅಂತಿದ್ದ, ತಾವು ಕೂಡ ಹೇಳಿದ್ರಿ, ಇದರ ಯಶಸ್ವಿ ಉದಾಹರಣೆಗಳು ಒಂದಷ್ಟು ಹೇಳಿ ಸರ್. ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷಿನ್ನ ನೀವು ಕಂಡಂತೆ, ಈಗ ಹಂದಿದೇನೋ ಹೇಳ್ತಾ ಇದ್ರಿ, ಎಲ್ಲಿ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ, ಅಥವಾ ಕೋಳಿ ಯಾರು ಮಾಡಿದ್ರೆ, ಕುರಿ ಮತ್ತೆ ಮೇಕೆ ಮಾಡಿದ್ರೆ, ಒಂದಷ್ಟು ಯಶಸ್ವಿ ಉದಾಹರಣೆಗಳಿದ್ರೆ ದಯಮಾಡಿ ಹೇಳಿ. ಈಗ ನಮ್ಮಲ್ಲಿ ಈಗ ಮಂಡ್ಯ ತಾಲೂಕಿನಲ್ಲಿ ದುದ್ದ ಗ್ರಾಮದಿಂದ ಸ್ವಲ್ಪ ಮುಂದೆ ಹೋದರೆ, ಅಂದ್ರೆ ಹುಳ್ಳನಹಳ್ಳಿ ಎಲ್ಲೆ ಅಂತ ಬರುತ್ತೆ, ಆ ಎಲ್ಲೆನಲ್ಲಿ ಶಶಿಕುಮಾರ್ ಅಂತ ಹೇಳಿ ಒಬ್ಬ ಹುಡುಗ ಮಾಡಿದ್ದಾನೆ, ಅವನ ಹೆಸರಲ್ಲಿ ಇರೋದು. ಅವರ ತಮ್ಮ ಒಬ್ಬ ಇದ್ದಾನೆ ನಿತಿನ್ ಅಂತೇಳಿ, ಅವನಿಗೆ ತುಂಬಾ ಅನುಭವ ಇದೆ, ಇನ್ನು ಹಂದಿ ಸಾಕಾಣಿಕೆ ಮಾಡಿ 3 ವರ್ಷಗಳಿಂದ ಮಾಡಿದನು. ಅವನು ತುಂಬಾ ಅತ್ಯಾಧುನಿಕವಾಗಿ ಮಾಡಿದ್ದಾನೆ. ಅದಕ್ಕೆ ಎಲ್ಲ ಏನಂದ್ರೆ ನಮಗೆ ಬ್ರೀಡಿಂಗ್ ಯೂನಿಟ್ಗಳಿಗೆ ಯಾವ ರೀತಿ ಇರಬೇಕು, ವೈಜ್ಞಾನಿಕವಾಗಿ ತುಂಬಾ ಚೆನ್ನಾಗಿ ಮಾಡಿ ಒಂದು ಮಾದರಿಯಾದಂತ ಒಂದು ಹಂದಿ ಸಾಕಾಣಿಕಾ ಘಟಕ NLM ಸ್ಕೀಮ್ನಲ್ಲಿ ಬಂದಿರತಕ್ಕಂಥದ್ದು. ಈ ಘಟಕನ ಯಾರಾದರೂ ಉದ್ದೇಶಿತ ಇದನ್ನ ಹಂದಿ ಸಾಕಾಣಿಕೆ ಮಾಡ್ತಕ್ಕಂಥವ್ರು ಹೋಗಿ ಅದನ್ನ ದಯಮಾಡಿ ಅದನ್ನ ನೋಡ್ಕೊಂಡ್ ಬರ್ಬೋದು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದನ್ನ. ಎಷ್ಟು ಹಂದಿ ಸಾಕಿದ್ದಾರೆ ಸರ್ ಅವ್ರದ್ದು? ಈ ಘಟಕದಲ್ಲಿ ಮಾಡಿರೋದವರು 100+10, ಅದಲ್ಲೇನೆ ಬೇರೆ ಯೂನಿಟ್ ಇದೆ ಅವ್ರದ್ದು, ಅದೇ ಪಕ್ಕದಲ್ಲೇ ಇದೆ. ನಿತಿನ್ ಅನ್ನೋನು ನಿಮ್ಗೆ ಆಶ್ಚರ್ಯ ಆಗ್ಬೋದು, ನೀವು ಓದಿರೋದು 7ನೇ ಕ್ಲಾಸ್, ಅವನಿಗೆ ಹಂದಿ ಸಾಕಾಣಿಕೆನಲ್ಲಿ ತುಂಬಾ ಅನುಭವ ಇದೆ. ಒಂದು ತಿಂಗಳಿಗೆ ಒಂದು 2-3 ಲಕ್ಷ ಅವನಿಗೆ ಆದಾಯ ಮಾಡ್ತಾ ಇದ್ದಾನೆ. ಅನುಭವ ಅಂದ್ರೆ ಅವ್ರು ಮುಂಚೆಯಿಂದ ಹಂದಿ ಸಾಕಾಣಿಕೆ ಮಾಡಿ ಅನುಭವ ಇರತಕ್ಕಂಥದ್ದು. ಯಾವ ತಳಿ ಮಾಡಿದ್ದಾರೆ ಸರ್ ಅಲ್ಲಿ? ಅವರಲ್ಲಿ ಯಾರ್ಕ್ಷೈರ್ ಇದೆ, ಡ್ಯೂರಾಕ್ ಇದೆ, ಆಮೇಲೆ ಇನ್ನೊಂದು ಇದನ್ನ DDLG ಅಂತ ಒಂದು ಮಾಡಿದ್ದಾರೆ. ಅದೇನಂದ್ರೆ ಡ್ಯೂರಾಕು ಲ್ಯಾಂಡ್ ರೈಸು ಅದನ್ನ ಮಿಕ್ಸ್ಡ್ ಇರತಕ್ಕಂಥದ್ದು, ಕ್ರಾಸ್ ಬ್ರೀಡ್ ಮಾಡಿದ್ದಾರೆ. ಇದು ಒಂದು ಉದಾಹರಣೆ ಆಯ್ತು. ಮತ್ತೆ ಬೇರೆ ಉದಾಹರಣೆಗಳು? ಇನ್ನೊಂದು ಹಂದಿ ಸಾಕಾಣಿಕೆ ಮಾಡಿರ್ತಕ್ಕಂಥ ಒಬ್ಬರು ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್, ನಮ್ಮ ವಿ ಸಿ ಫಾರ್ಮ್ನಲ್ಲೇ ಗ್ರಾಜ್ಯುಯೇಟ್ ಆಗಿದ್ರು ಮೋಹನ್ ಅಂತೇಳಿ, ಅವರು ಕೊತ್ತತ್ತಿನಲ್ಲಿ ಇದನ್ನ ಒಂದು ಘಟಕ ಮಾಡಿದ್ರು. ಅವ್ರದ್ದು ಮೊದಲನೇ ಘಟಕ ಅವ್ರು ಸ್ಟಾರ್ಟ್ ಮಾಡಿದ್ದು ಈ ಇದರಲ್ಲಿ. ಅವ್ರಿಗೂ ಸಹ ಎರಡನೇ ಹಂತದ ಸಬ್ಸಿಡಿ ಬಿಡುಗಡೆ ಆಗಕ್ಕೆ ಹತ್ರದಲ್ಲಿದೆ, ಅವ್ರಿಗೂ ಇನ್ನೇನು ಆಗುತ್ತೆ ಸದ್ಯದಲ್ಲೇ. ಅವರು ಚೆನ್ನಾಗಿ ಮಾಡಿದ್ದಾರೆ. ಅವ್ರದ್ದೊಂದು ಘಟಕ ನೋಡ್ಬೋದು. ಅಥವಾ ಮದ್ದೂರಿನಲ್ಲೂ ಒಂದು ಹಂದಿ ಘಟಕ ಮಾಡಿದ್ದಾರೆ ಪ್ರತಾಪ್ ಅಂತೇಳಿ, ಅವ್ರದ್ದು ಕಂಪ್ಲೀಟ್ ಆಗಿದೆ. ಅವರಿಗೆ ಎರಡನೇ ಹಂತದ ಸಬ್ಸಿಡಿ ಎಲ್ಲ ಬಂದಿದೆ ಅವರಿಗೆ. ಸೊ ಅದೇ ರೀತಿ ನಿಮಗೆ ಇದನ್ನ ಕುರಿ ಮತ್ತೆ ಮೇಕೆ ಸಾಕಾಣಿಕೆ ಘಟಕಗಳು ಅಂತಂತಂದ್ರೆ, ಕುರಿ ಘಟಕದಲ್ಲಿ ಇದರಲ್ಲಿ ಒಬ್ರು ಪದ್ಮಾ ಅಂತಂತೇಳಿ ಒಬ್ರು ಮಹಿಳೆ, ಅವರ ಹೆಸರಿನಲ್ಲಿ ಮಾಡಿರ್ತಕ್ಕಂಥದ್ದು ಇಲ್ಲಿ ಮದ್ದೂರು ತಾಲೂಕಿನಲ್ಲಿ ಮಾಡಿದ್ದಾರೆ. ಅವ್ರದ್ದು ಇದನ್ನ ಬಂಡೂರು ಕುರಿಗಳನ್ನು ತಗೊಂಡಿದ್ದಾರೆ ಅವರು. ಈಗ ಬಂಡೂರು ಕುರಿಗಳನ್ನು ಒಂದು 500 ಘಟಕ ಮಾಡಿ ಅದು ತುಂಬಾ ಚೆನ್ನಾಗಿ ನಡೀತಾ ಇದೆ. ಅವ್ರದೇ ಮಾದರಿನಲ್ಲಿ ನಾವು ಈಗ ಸಾಹಿತ್ಯ ಸಮ್ಮೇಳನ ನಡೆದಾಗ ಅವರಿಂದನೇ ಕುರಿಗಳನ್ನು ತರಿಸಿ ನಾವು ಸಾಹಿತ್ಯ ಸಮ್ಮೇಳನದಲ್ಲಿ ಅದನ್ನ ಪ್ರದರ್ಶನಕ್ಕೆ ಇಟ್ಟಿದ್ವಿ. ಅವರು ಚೆನ್ನಾಗಿ ಮಾಡಿದ್ದಾರೆ. 500 ಕುರಿ ಸಾಕಿದಾರ? 500 ಪ್ಲಸ್ 25 ಘಟಕ ಮಾಡಿರೋದು ಬಂಡೂರು ಕುರಿ. ಅದು ಬಂಡೂರು. ಮಳವಳ್ಳಿ ಹತ್ರ ದನಗೂರಿನಲ್ಲಿ ತಳಿ ಸಂವರ್ಧನಾ ಕೇಂದ್ರನೇ ಇರಬೇಕಲ್ವಾ ಸರ್? ಹೌದು, ಮಳವಳ್ಳಿನಲ್ಲಿ ದನಗೂರು ಇಲ್ಲಿ ಉಪನಿರ್ದೇಶಕರು ರಮೇಶ್ ಅಂತ ಇದ್ದಾರೆ, ಅಲ್ಲಿ ತಳಿ ಸಂವರ್ಧನೆ ಮಾಡ್ತಾರೆ. ಅಲ್ಲಿ ಅಲ್ಲೂ ಕೂಡ ಬಂಡೂರು ತಳಿನೇ ಸಂರಕ್ಷಣೆ ಮಾಡ್ತಾರೆ. ಬಂಡೂರು ತಳಿ ಇಟ್ಟಿದ್ದಾರೆ ಅಲ್ವಾ? ಹೌದು. ಈಗ ಇನ್ನೊಬ್ರು ಸೇರ್ಕೊಂಡ್ರು ತಳಿ ಸಂವರ್ಧನೆಗೆ ಅಲ್ವಾ? ಈ ತರದ್ದು ಇನ್ನೊಂದು ಶರಣ್ಯ ಅಂತ ಒಬ್ರು ಮಂಡ್ಯದ ಹತ್ರ ಎಲಿಯೂರ ಹತ್ರ ಅವ್ರು ಮಾಡಿದ್ದಾರೆ. ಅವರು ಮೇಕೆ ಸಾಕಾಣಿಕೆ ಘಟಕ ಮಾಡಿದ್ದಾರೆ. ಮೇಕೆ ಅವರು ಸಹ BSc ಎಜಿ ಗ್ರಾಜ್ಯುಯೇಟ್. ಹೇಗೆ ನಾವು ಹಂದಿ ಸಾಕಾಣಿಕೆದು ಈಗ ಮೋಹನ್ ಅಂತ ಹೇಳಿದೆ ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್, ಇವರು ಸಹ ಇವರು ಶರಣ್ಯ ಅಂತಂತೇಳಿ ಅವರು ಸಹ ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್. ಅವರು ಮೇಕೆ ಸಂವರ್ಧನಾ ಕೇಂದ್ರ ಇದನ್ನ ಇದು ಮಾಡಿದ್ದಾರೆ. 500 ಇದರದ್ದು ತಳಿಗಳು ಮಾಡಿದ್ದಾರೆ. ಮೇಕೆನಲ್ಲಿ ಯಾವ ತಳಿ ಸರ್? ಮೇಕೆಗಳಲ್ಲಿ ಸಾಮಾನ್ಯವಾಗಿ ನಮ್ಮಲ್ಲಿ ಇದ್ರಲ್ಲಿ ಮಳವಳ್ಳಿ ಕಡೆನಲ್ಲೆಲ್ಲ ಏನ್ ಮಾಡಿದ್ರು ಒಂದು ಬೀಟಲ್ ಅಂತ ಮಾಡಿದ್ದಾರೆ. ಅದು ಬಿಟ್ರೆ ಇವರೆಲ್ಲ ಮಾಡಿರ್ತಕ್ಕಂಥದ್ದು ನಮ್ಮಲ್ಲಿ ಇದು ಬಿದ್ರಿ ಅಂತ ಬರ್ತವೆ, ಜಮುನಾಪಾರಿ ಅಂತ ಬರ್ತವೆ, ಒಸ್ಮಾನಾಬಾದಿ ಅಂತ ಬರುತ್ತೆ. ನಮ್ಮಲ್ಲಿ ಸಾಮಾನ್ಯವಾಗಿ ಇರ್ತಕ್ಕಂಥೆಲ್ಲ ನಾನ್ ಡಿಸ್ಕ್ರಿಪ್ಟಿವ್, ಬಟ್ ಬ್ರೀಡಿಂಗ್ ಅಂತ ತಗೊಳೋರು ಏನ್ ಮಾಡಿದ್ರೆ ಒಸ್ಮಾನಾಬಾದಿನೋ ಬಿದ್ರಿನೋ ಅಥವಾ ಜಮುನಾಪಾರಿ ಅಥವಾ ಬೀಟಲ್ಲು ಈ ತರದ್ದು ತಳಿಗಳನ್ನು ತಗೊಂಡು ಬ್ರೀಡಿಂಗ್ ಪರ್ಪಸ್ ಮಾಡ್ತಾರೆ. ಈ ನಾಗಮಂಗಲದ ಸಮೀಪನೂ ಒಂದು ಬ್ರೀಡಿಂಗ್ ಫಾರಂ ಇರಬೇಕಲ್ವಾ? ಅದು ಇವರಿಗೆ ಸೇರುತ್ತೆ. ಅದು ಯಾರು ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಇರತಕ್ಕಂಥದ್ದೊಂದು ತಳಿ ಸಂವರ್ಧನಾ ಕೇಂದ್ರ, ಅಲ್ಲೂ ಒಂದಿದೆ. ಈ ಹಸುಗಳಲ್ಲಿ ಕೃತಕ ಗರ್ಭಧಾರಣೆ ಮಾಡಿದಾಗ ಕುರಿಗಳಲ್ಲೂ ಕೂಡ ಕೃತಕ ಗರ್ಭಧಾರಣಾ ಪ್ರಯೋಗಗಳು ನಡೆದಿತ್ತು. ಅದೇನಾದ್ರು ಯಶಸ್ವಿ ಆಗಿದೆಯಾ ಸರ್? ಅದು ಅಷ್ಟೊಂದು ಪ್ರಚಲಿತವಾಗಿಲ್ಲ. ಕಾರಣ ಏನಪ್ಪಾ ಅಂತಂತಂದ್ರೆ, ಈಗ ಬೆದೆಗೆ ಬರ್ತಕ್ಕಂಥದ್ದು ಈಗ ಆಡು ಕುರಿಗಳನ್ನ ಬೆದೆಗೆ ಬರ್ತಕ್ಕಂಥದ್ದನ್ನ ಮನುಷ್ಯರು ನಾವು ಅಷ್ಟು ಈಸಿಯಾಗಿ ಅದನ್ನ ಕಂಡುಹಿಡಿಯಕ್ ಆಗದಲ್ಲೇ ಇರೋದು ಒಂದು. ಆಮೇಲೆ ಸೆಮೆನ್ ನಮ್ಗೆ ಅವೈಲೇಬಿಲಿಟಿ ಏನಂದ್ರೆ ಅಷ್ಟು ಸುಲಭವಾಗಿ ಸೆಮೆನ್ ಅವೈಲೇಬಿಲಿಟಿ ಇಲ್ಲ. ಹಾಗಾಗಿ ಇದು ಪ್ರಾಕ್ಟಿಕಲ್ ಆಗಿ ನಮ್ಮ ಮಂಡ್ಯ ಜಿಲ್ಲೆನಲ್ಲೇ ಈ ಉಸ್ಮಾನಾಬಾದಿನ ನಾವು ಕಾರ್ಯಕ್ರಮ ಹಾಕಿದ್ವಿ. ಸೊ ಅದು ಹಾಕಿ ಆದ ನಂತರ ಮತ್ತೆ ಅದು ಅದೇ ಸ್ವಲ್ಪ ನೆನೆಗುದಿ ಬಿದ್ದಿದೆ. ಅದು ಅಷ್ಟೊಂದು ಪ್ರಚಲಿತವಾಗಿಲ್ಲ. ಅದು ಸರ್, ಈಗ ಇಷ್ಟು ನಿಮ್ಮಲ್ಲಿ ಯಶಸ್ವಿ ನಿದರ್ಶನಗಳಿದ್ದಾವೆ ಅಲ್ವಾ? ಅವರೆಲ್ಲ ಅರ್ಜಿ ಹಾಕೊಂಡು ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಡಿನಲ್ಲಿ ಅಲ್ವಾ, ರಾಷ್ಟ್ರೀಯ ಹೈನುಗಾರಿಕೆ ಮಿಷನ್ ಯೋಜನೆ ಅಡಿನಲ್ಲಿ ಸಹಾಯಧನ ತಗೊಂಡಿದ್ದಾರೆ, ಯಶಸ್ವಿಯಾಗೂ ನಡೆಸ್ತಾ ಇದ್ದಾರೆ. ಆದ್ರೆ ಬ್ರೀಡಿಂಗ್ ಅನ್ನೋದು ತುಂಬಾ ಕಾಂಪ್ಲೆಕ್ಸ್ ಪ್ರೊಸೀಜರ್ ಅಲ್ವಾ ಸರ್? ಹೌದು. ಅದನ್ನ ಒಬ್ರು ರೈತರು ಮಾಡಬಹುದು ಅಂತ ನಮ್ಗೆ ಅನ್ಸುತ್ತೆ. ಪಶುವೈದ್ಯರೇ ಕಷ್ಟಪಡುವಂತಹ ಏನಂತಂದ್ರೆ, ಇದಕ್ಕೆ ಸ್ವಲ್ಪ ಅದೇ ಟ್ರೈನಿಂಗ್ ಅಂತ ಹೇಳಿದ್ವಿ ನಾವು. ಅಂದ್ರೆ ಟ್ರೈನಿಂಗ್ ಸ್ವಲ್ಪ ಅವರಿಗೆ ಬೇಸಿಕ್ ಆಗಿ ಏನು ಟ್ರೈನಿಂಗ್ ಬೇಕು ಅದು ಕೊಟ್ಟಿರ್ತೀವಿ. ಅದಲ್ದಲ್ಲೇ ಅವರಿಗೆ ಸಾಕಾಣಿಕೆ ಮಾಡಿ ಮೊದಲೇ ಅನುಭವ ಇರುತ್ತೆ ಅವ್ರಿಗೆ. ಈಗ ಬ್ರೀಡಿಂಗ್ ಅಂತ ಮಾಮೂಲಿ ಸಾಕಕ್ಕೂ ಬ್ರೀಡಿಂಗ್ ಸಾಕಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಬಟ್ ಇದರಲ್ಲಿ ಏನಂದ್ರೆ, ತಾಂತ್ರಿಕ ಸಲಹೆಗಳನ್ನು ಸೂಚನೆಗಳನ್ನು ನಮ್ಮ ಇಲಾಖೆ ವತಿಯಿಂದ ಕೊಡ್ತಾ ಇರ್ತೀವಿ. ಈ ಹೆಸರುಘಟ್ಟದಲ್ಲಿ ಜಾನುವಾರು ತಳಿ ಅಭಿವೃದ್ಧಿ ಸಂಶೋಧನಾ ಕೇಂದ್ರ ಇದೆಯಲ್ಲ, ನಿಮ್ಮ ಇಲಾಖೆ ಇದೆ ಅಲ್ವೇ ಅದು? ಹೌದು, ನಮ್ಮಲ್ಲಿ ಸೆಮೆನ್ ಬ್ಯಾಂಕ್ ಇದೆ. ಅಲ್ಲೇನಾದ್ರೂ ತರಬೇತಿ ಇವರಿಗೆ ಆಯೋಜನೆ ಮಾಡ್ತಾರೆ ಅಲ್ಲ, ಇವ್ರು ಹೋಗಿ ತಗೋಬಹುದು ತರಬೇತಿ? ಯಾರು ಬೇಕಾದ್ರೂ ಹೋಗಿ ತಗೋಬಹುದು ಅಲ್ವಾ? ಅಲ್ಲೂ ತರಬೇತಿನ ಕೊಡ್ತಾರೆ. ಸೊ ಅದನ್ನ ಕರೀತಾರೆ, ಯಾವ ದಿವಸದಲ್ಲಿ ನಾವು ತರಬೇತಿ ಆಯೋಜನೆ ಮಾಡಿರ್ತೀವಿ ಅಂತ ಇರುತ್ತೆ, ಆ ದಿವಸ ಹೋಗಿ ಅವರು ತರಬೇತಿ ತಗೊಂಡು ಬರ್ಬೋದು. ರೈತರಿಗೆ ತರಬೇತಿಗೋಸ್ಕರ ಸಾಕಷ್ಟು ನಮ್ಮ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಿದಾವೆ. ಸೊ ಹಂಗಾಗಿ ತರಬೇತಿ ತಗೊಳೋದಕ್ಕೆ ಏನು ಕಷ್ಟ ಏನಾಗಲ್ಲ. ಎಲ್ಲ ಒಬ್ಬ ಪಶುವೈದ್ಯರಾಗಿ ಹೇಳಿ ಸರ್, ಇದು ಸುಲಭ ಆಗತ್ತೆ ಅಂತ ತಮ್ಗೆ ಅನ್ಸುತ್ತಾ? ಕೋಳಿನಲ್ಲಿ ಆಗ್ಬಹುದು. ಒಬ್ಬ ಪಶುವೈದ್ಯನಾಗಿ ನಾನು ಹೇಳ್ಬೇಕು ಅಂತಂದ್ರೆ, ಪಶು ಸಂಗೋಪನೆ ಸ್ವಲ್ಪ ಏನು ಅಂತಂದ್ರೆ, ಈ ಜೀವ ಇರತಕ್ಕಂತ ಪ್ರಾಣಿಗಳು, ಈ ಪ್ರಾಣಿಗಳನ್ನ ನಾವು ಪಾಲನೆ ಪೋಷಣೆ ಮಾಡೋದ್ರಿಂದ ಅವಾಗ ಯಾವಾಗ ಹುಷಾರ್ ತಪ್ತೇವೆ, ಯಾವಾಗ ಚೆನ್ನಾಗಿರ್ತವೆ ಅನ್ನೋದನ್ನ ಹೇಳಕ್ ಆಗಲ್ಲ. ಬಟ್ ಏನಂದ್ರೆ, ಅದನ್ನ ಒಬ್ಬ ರೈತ ಆಗಿರ್ಬೋದು ಅಥವಾ ಅದು ಈ ಉದ್ಯಮದಲ್ಲಿ ತೊಡಗತಕ್ಕಂಥವ್ರು ಎಂಟರ್ಪ್ರಿನರ್ ಆಗಕ್ಕೆ ಹೋಗ್ತಕ್ಕಂಥವ್ರು ವಾಚ್ ಆ್ಯಂಡ್ ವರ್ಡ್ ಅಂತೀವಲ್ಲ, ಪ್ರತಿ ದಿವಸ ಅದ್ರ ಬಗ್ಗೆ ನಿಗಾ ಇಡೋದನ್ನ ಇಟ್ಕೊಂಡಿದ್ರೆ ಆಮೇಲೆ ಏನೇನು ವೈಜ್ಞಾನಿಕವಾಗಿ ಮಾಡಬೇಕಾಗುತ್ತೆ, ಈಗ ಲಸಿಕೆ ಕಾರ್ಯಕ್ರಮ ಆಗಿರ್ಬೋದು, ಲಸಿಕೆಗಳನ್ನು ಹಾಕ್ಸ್ತಕ್ಕಂಥದ್ದಾಗಿರ್ಬೋದು, ಅಥವಾ ಆರೋಗ್ಯದಲ್ಲಿ ಏನಾದ್ರು ಏರುಪೇರಾದ ತಕ್ಷಣ ಅವರಿಗೆ ಪಶು ವೈದ್ಯರ ಸಂಪರ್ಕ ಮಾಡಿ ಅದನ್ನ ಪರಿಹಾರ ತಗೊಳೋದಾಗಿರ್ಬೋದು, ಇದ್ರ ಸ್ವಲ್ಪ ಅವರಿಗೆ ಒಂದು ವರ್ಷ ಅನುಭವ ತಗೊಂಡ್ರೆ ಸೊ ಅದೇನ್ ಕಷ್ಟ ಅಂತ ಏನ್ ಅನ್ಸಲ್ಲ ಅವ್ರಿಗೆ. ಇಲ್ಲ, ಈಗ ಇನ್ ಬ್ರೀಡಿಂಗ್ ಆಗದ ರೀತಿನಲ್ಲಿ ನೋಡ್ಕೋಬೇಕು, ಮತ್ತೆ ಏನಿದೆ ಗಂಡು ಅದನ್ನ ಬದಲಿಸ್ತಾ ಇರ್ಬೇಕು. ಮತ್ತೆ ಅದು ಯಾವ ಯೂಶಲಿ ಏನ್ ಮಾಡ್ತಾರೆ ಅಂದ್ರೆ ಈ ಬ್ರೀಡಿಂಗ್ ಯೂನಿಟ್ಗಳು ಏನಿದೆ ಇದರಲ್ಲಿ ಈ ಮರಿಗಳು ಬರ್ತಕ್ಕಂಥವನ್ನ ಮಾರಾಟ ಮಾಡ್ತಾ ಇರ್ತಾರೆ. ಸೊ ಅದೇ ತಾಯಿ ಅದೇ ಗಂಡು ಇರುತ್ತೆ, ಮರಿಗಳನ್ನ ಮಾರಾಟ ಮಾಡ್ತಾರೆ, ಆ ಮರಿಗಳನ್ನ ಬ್ರೀಡಿಂಗ್ ಉಪಯೋಗಿಸಲ್ಲ, ಹಂಗಾಗಿ ಇನ್ ಬ್ರೀಡಿಂಗ್ ಆಗೋ ಸಾಧ್ಯತೆ ಕಡಿಮೆ. ಅಲ್ಲ, ಗಂಡನ್ನ ಯಾವಾಗ ಬದಲಾಯಿಸಬೇಕು? ಗಂಡನ್ನ ಅವರು ಒಂದು ಏಜ್ ಆದ್ಮೇಲೆ, ಒಂದು 5 ವರ್ಷನೋ 6 ವರ್ಷನೋ ಅವ್ರು ಬ್ರೀಡಿಂಗ್ ಮಾಡಾದ್ಮೇಲೆ ಅದಕ್ಕೆ ಬೇಕಾದ್ರೆ ರಿಪ್ಲೇಸ್ಮೆಂಟ್ಗೆ ನೆಕ್ಸ್ಟ್ ಇನ್ನೊಂದು ಬೇರೆ ಕಡೆಯಿಂದ ತಗೊಂಬಂದು ಅದೇ ತಳಿಗಳನ್ನ ತಗೊಂಬಂದು ಬೇಕಾದ್ರೆ ಗಂಡನ್ನ ಬದಲಾವಣೆ ಮಾಡಬಹುದು. ಅಂದ್ರೆ ಬಹಳ ದೊಡ್ಡ ಯೋಜನೆ ಇದು ಅಲ್ವಾ ಸರ್? ಹೌದು, ಇದು ಯೋಜನೆ ಪೂರ್ಣಗೊಳಿಸೋಕೋಸ್ಕರ ಏನಂತಂದ್ರೆ ಏನು ಯೂನಿಟ್ ಸ್ಟಾರ್ಟ್ ಮಾಡ್ತಾರಲ್ಲ, ಕನಿಷ್ಠ ಅಂದ್ರೆ ಇವೆಲ್ಲ ಇಂಪ್ಲಿಮೆಂಟ್ ಆಗುವಷ್ಟು ಒಂದು ವರ್ಷ ಆಗುತ್ತೆ. ಸೊ ಆ ನಂತರ ಮಿನಿಮಮ್ 3 ವರ್ಷನಾರ ಬೇಕು ಸಸ್ಟೈನ್ ಆಗ್ಬೇಕು ಅಂತಂದ್ರೆ, 3 ವರ್ಷ ಚೆನ್ನಾಗಿ ಸಾಕಾಣಿಕೆ ಮಾಡಿ ಅನ್ನೋದು ಆದಾಯ ಪಡ್ಕೊಳಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರಿಗೆ ಅದ್ರ ಇದು ರುಚಿ ಸಿಗ್ತಕ್ಕಂಥದ್ದು. ಸೊ ಹಾಗಾಗಿ ಸ್ವಲ್ಪ ಏನಂದ್ರೆ ಕಷ್ಟ ಬೀಳ್ಬೇಕು ಇದಕ್ಕೆ. ಜಾನುವಾರು ಸಾಕಾಣಿಕೆ ಅಂದ್ರೆ ಬರೀ ಜಾನುವಾರು ಬರಲಿಲ್ವಲ್ಲ ಸರ್, ಅದ್ರ ಜೊತೆ ಮೇವು ಬರುತ್ತೆ, ಆಹಾರ ಬರುತ್ತೆ, ಅದರ ನಿರ್ವಹಣೆ ಬರುತ್ತೆ, ಅದ್ರ ಬಗ್ಗೆನೂ ಕೂಡ ಅವರು ಜಾಗೃತರಾಗಿರ್ಬೇಕಲ್ವ? ಯಾಕೆಂದ್ರೆ 500 ಅಂದ್ರೂ ಕಡಿಮೆ ಅಲ್ಲ. ಹೌದು, ಬಹಳ ದೊಡ್ಡ ಘಟಕ. ಈ ಘಟಕದೊಳಗಡೆ ಏನಂತಂದ್ರೆ ಅವ್ರು ಸೇರಿಸ್ಕೊಂಡಿರ್ತಾರೆ, ಒಂದು ಸೈಲೇಜ್ ಯೂನಿಟ್ ಬೇಕಾದ್ರೆ ಸೇರಿಸ್ಕೊಂಡಿರ್ತಾರೆ. ಸೈಲೇಜ್ ಮಾಡೋದ್ರ ಬಗ್ಗೆನೂ ಅವ್ರಿಗೆ ಅನುಭವ ಅದನ್ನ ನಾವು ತರಬೇತಿನಲ್ಲಿ ಹೇಳಿರ್ತೀವಿ. ಆಮೇಲೆ ಮೇವಿನ ತಳಿಗಳನ್ನು ಅವ್ರಿಗೆ ನಮ್ಮಲ್ಲಿ ವಿಸಿ ಫಾರ್ಮ್ ಅಲ್ಲಿ ಇರ್ತಕ್ಕಂಥ ಇವರು ತಜ್ಞರಿಂದ ಅವ್ರಿಗೆ ಮೇವಿನ ಬಗ್ಗೆನೂ ಅನುಭವನ ಬರ್ತಕ್ಕಂಥ ರೀತಿಯಲ್ಲಿ ಅಥವಾ ಆ ಪ್ರಾತ್ಯಕ್ಷಿಕಗಳನ್ನ ಕರ್ಕೊಂಡೋಗಿ ತೋರಿಸ್ತೀವಿ. ಸೊ ಯಾವ ರೀತಿ ತಳಿಗಳಿದಾವೆ, ಮೇವಿನ ತಳಿಗಳು, ಅವನ್ನೆಲ್ಲ ನೋಡ್ಕೊಂಡು ಅವರಿಗೆ ಸೂಕ್ತವಾದಂಥದ್ದು, ಅವರ ಜಾಗದಲ್ಲಿ ಸೂಕ್ತವಾಗತಕ್ಕಂಥದ್ದು, ಇಳುವರಿ ಚೆನ್ನಾಗಿ ಕೊಡ್ತಕ್ಕಂಥದ್ದು, ಮತ್ತೆ ಈ ಪೋಷಕಾಂಶಗಳು ಚೆನ್ನಾಗಿರ್ತಕ್ಕಂಥದ್ದನ್ನ ಅವ್ರಿಗೆ ಬೆಳೆಯೋದಕ್ಕೋಸ್ಕರ ಅವ್ರಿಗೆ ತರಬೇತಿನಲ್ಲಿ ಇವನ್ನೆಲ್ಲ ಹೇಳ್ಕೊಟ್ಟು ಅವ್ರ ತಾಕಿನಲ್ಲಿ ಏನ್ ಬೆಳಿಬಹುದು ಅದನ್ನ ಅನುಭವ ಕೊಡ್ತೀವಿ ಅವ್ರಿಗೆ. ಅಂದ್ರೆ ಮಾಂಸಕ್ಕಾಗಿ ಬೆಳೆಸೋದೇ ಬೇರೆ, ಹೌದ್ರೆ ತಳಿ ಅಭಿವೃದ್ಧಿಗೆ ಬೆಳೆಸೋದೇ ಬೇರೆ. ಫ್ಯಾಟನಿಂಗ್ ಅಂತ ಹೇಳ್ತೀವಿ, ಮಾಂಸಕ್ಕಾಗಿ ಬೆಳೆಸೋದು ಅಂದ್ರೆ ಫ್ಯಾಟನಿಂಗ್. ಸೊ ಫ್ಯಾಟನಿಂಗ್ ಈ ಇದರಲ್ಲಿ ಕಾರ್ಯಕ್ರಮದ ಅಡಿನಲ್ಲಿ ತಗೊಳಕ್ ಬರಲ್ಲ. ಅದೇ ಅದೇ, ಅದಕ್ಕೆ ಬೇರೆ ಆಹಾರ ಕೊಡ್ಬೇಕು, ಗಂಡಿಗೆ ಬೇರೆ ಇರುತ್ತೆ, ಹೆಣ್ಣಿಗೆ ಬೇರೆ ಇರುತ್ತೆ ಅಲ್ವಾ ಸರ್? ಹೌದು, ಏನಂದ್ರೆ ಫ್ಯಾಟನಿಂಗ್ ಈಗ ನಿಮ್ಗೆ ಏನಂದ್ರೆ ಅದಕ್ಕೆ ಪೋಷಕಾಂಶಗಳನ್ನ ಬೇಗ ತೂಕ ಬರಬೇಕು. ಈಗ ಹೆಂಗೆ ನಮ್ಗೆ ಮಾಂಸದ ಕೋಳಿನಲ್ಲಿ ನಾವು ಬೇಗ ತೂಕ ಬರೋ ರೀತಿಯಲ್ಲಿ ಆಹಾರ ಅಂದ್ರೆ ಪೌಷ್ಟಿಕಾಂಶಗಳು ಇರತಕ್ಕಂಥ ಆಹಾರ ಕೊಡ್ತೀವಲ್ಲ, ಅದೇ ರೀತಿ ಬ್ರೀಡಿಂಗ್ ಈಗನೇ ಸ್ವಲ್ಪ ಬೇರೆ ತರ ಇರುತ್ತೆ. ಸೊ ಮಾಂಸ ಉತ್ಪಾದನೆಗೆ ಸ್ವಲ್ಪ ಬೇರೆ ತರ ಮಾಡಬೇಕಾಗುತ್ತೆ. ಆತ್ಮೀಯ ಕೇಳುಗರೆ, ರೇಡಿಯೋ ಕಿಸಾನ್ ದಿನದ ಪ್ರಯುಕ್ತ ಇದೇ ತಿಂಗಳ 14ರಂದು ಶುಕ್ರವಾರ ಮೈಸೂರಿನ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ಸಭಾಂಗಣದಲ್ಲಿ ವೇದ ಕೃಷಿ ಕುರಿತ ಒಂದು ದಿನದ ಕಾರ್ಯಾಗಾರವನ್ನ ಏರ್ಪಾಡು ಮಾಡಲಾಗಿದೆ. ನೇಗಿಲ ನೆಂಟಗೆ ತಾಯಂದಿರಿಬ್ಬರು, ಹೆತ್ತಮ್ಮ ಒಬ್ಬಳು, ಭೂತಾಯಿ ಒಬ್ಬಳು. ಆಯ್ದ 150 ಜನರಿಗೆ ಮಾತ್ರ ಭಾಗವಹಿಸಲು ಅವಕಾಶವಿದೆ. ಆಸಕ್ತರು ನಿಮ್ಮ ಹೆಸರು, ವಿಳಾಸ ಹಾಗೂ ಮೊಬೈಲ್ ಸಂಖ್ಯೆಯನ್ನು ಪತ್ರದಲ್ಲಿ ಬರೆದು ನಿಲಯ ನಿರ್ದೇಶಕರು, ಕೃಷಿರಂಗ ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು 20 ಇಲ್ಲಿಗೆ ಕಳುಹಿಸಬಹುದು. ಅಥವಾ fmaarmysore@gmail.com ಇಮೇಲ್ ಕಳುಹಿಸಬಹುದು. ಅಥವಾ 9480056960 ಮತ್ತೊಮ್ಮೆ ಕೇಳಿ 9480056960. ಈ ಮೊಬೈಲ್ ಸಂಖ್ಯೆಗೆ ಸಂದೇಶ ಕಳುಹಿಸಬಹುದು. ಭೂಮಿಯ ಬಸಿರಲಿ ಹುಟ್ಟಿ, ದೇವರಿನ ಬಂಡಿಯ ಕಟ್ಟಿ, ಹಸಿರೇ ಉಸಿರು ಎಂದು ಸಾರುವ. ನೆನಪಿಡಿ, ಇದೇ 14ರಂದು ಶುಕ್ರವಾರ ರೇಡಿಯೋ ಕಿಸಾನ್ ದಿನದ ಸಂದರ್ಭದಲ್ಲಿ ವೇದ ಕೃಷಿ ಕುರಿತ ಕಾರ್ಯಾಗಾರ ನಡೆಯಲಿದೆ. ಆಸಕ್ತರು ಕೂಡಲೇ ನಿಮ್ಮ ಹೆಸರನ್ನು ನೋಂದಾಯಿಸಿ. ಸ್ವಾಗತ, ಸುಸ್ವಾಗತ. ಬಹಳ ಸಂತೋಷ ಡಾಕ್ಟರ್ ತ್ರಿನೇಶ್ ಅವರೇ. ಈಗ ಏನು, ನಾವು ರಾಷ್ಟ್ರೀಯ ಹೈನುಗಾರಿಕೆ ಮಿಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಿಮ್ಮಿಂದಲೇ ಪಡ್ಕೋಬೇಕು ಅಂದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದೇ? ನನ್ನ ಮೊಬೈಲ್ ಸಂಖ್ಯೆ 9444-8968-785. ಇನ್ನೊಮ್ಮೆ ಹೇಳ್ತೀರಾ? 9449869785. ಇನ್ನೂ ಒಂದ್ಸರಿ ಹೇಳ್ಬಿಡಿ ಸರ್. 9449869785. ಒಳ್ಳೇದು ಡಾಕ್ಟರ್ ತ್ರಿನೇಶ್ ಅವರ. ಇದುವರೆಗೂ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್, ರಾಷ್ಟ್ರೀಯ ಹೈನುಗಾರಿಕಾ ಮಿಷನ್ ಯೋಜನೆಗೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಕೇಶಮೂರ್ತಿಗಳ. ರಾಷ್ಟ್ರೀಯ ಹೈನುಗಾರಿಕಾ ಮಿಷನ್ ಕುರಿತು ಮಂಡ್ಯದ ಪಶುಪಾಲನೆ ಹಾಗೂ